ಯಾಕ್ ಸಾಹೇಬ್ರೆ ಬೆಳಗ್ಗೆಯಿಂದ ಹಾಗೆ ಸಿಲಿಂಡರ್ ತಗೊಂಡು ಸುತ್ತಾ ಇದ್ದೀರಾ? ಏನ್ ಸಮಾಚಾರ? ಅಯ್ಯೋ ಏನಂತ ಹೇಳಿ ಸರ್, ಗ್ಯಾಸ್ ಖಾಲಿ ಆಗೋಗಿದೆ. ಫಿಲ್ ಮಾಡಿಸ್ಬೇಕು ಅಂದ್ರೆ ಗ್ಯಾಸ್ ಬೆಲೆ ಬೇರೆ ಜಾಸ್ತಿ ಆಗಿದೆ. ಫಿಲ್ ಮಾಡಿಸೋಕ್ ಆಗಲ್ಲ ಅನ್ಬಿಟ್ಟು ಫುಲ್ ಸಿಲಿಂಡರ್ ಅಂತೂ ತಗೊಳಕ್ ಆಗಲ್ಲ. ನಮ್ ಲಿಟಲ್ ಗ್ಯಾಸ್ ಇದೆಯಲ್ಲ, ಲಿಟಲ್ ಗ್ಯಾಸ್? ಲಿಟಲ್ ಗ್ಯಾಸ್ ಅವರ 2 KG ಸಿಲಿಂಡರ್ ಸಿಗುತ್ತೆ, ತಗೊಂಡ್ ಬನ್ನಿ. ಲಿಟಲ್ ಗ್ಯಾಸ್ ಕಂಪನಿ, ನಿಯರ್ ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಾಬಾದ್, ಮೈಸೂರು. ಬೆಂಗಳೂರಿನ ಇಂದಿರಾ ನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ MA ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪ ದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-2251-5253. ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಇತ್ತೀಚೆಗೆ ರೈತರಿಗೆ ಹಾಗೂ ರೈತ ಮಹಿಳೆಯರಿಗಾಗಿ ಭತ್ತದ ಬೆಳೆಯಲ್ಲಿ ಸಾಂಪ್ರದಾಯಿಕ ಮತ್ತು ಸುಧಾರಿತ ತಳಿಗಳು, ಅವುಗಳ ಲಭ್ಯತೆ ಹಾಗೂ ಬೇಸಾಯ ಕ್ರಮಗಳು ಎಂಬ ವಿಷಯ ಕುರಿತು ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಭತ್ತದ ತಳಿ ವಿಜ್ಞಾನಿ ಹಾಗೂ VC ಫಾರಂನ ಕೃಷಿ ಮಹಾವಿದ್ಯಾಲಯದ ಉಪನ್ಯಾಸಕರಾದ ಡಾಕ್ಟರ್ MP ರಾಜಣ್ಣ ಅವರು ನೀಡಿದ ಉಪನ್ಯಾಸದ ಆಯ್ದ ಭಾಗಗಳನ್ನು ನಿಮಗಾಗಿ ಬಿತ್ತರಿಸುತ್ತಿದ್ದೇವೆ. ಈಗ ಭತ್ತದ ಬಗ್ಗೆ ಸಾಕಷ್ಟು ತಮಗೆಲ್ಲ ಗೊತ್ತಿರೋ ಹಾಗೆ ಅತ್ಯಂತ ಪ್ರಮುಖವಾದಂಥ ಆಹಾರ ಬೆಳೆ. ಈಗ ನಿಮ್ಮಲ್ಲಿ ಕೈ ಎತ್ತಿಸಿದ್ರೆ ಬೆಳಗ್ಗೆ ಅನ್ನ ಅಥವಾ ಅಕ್ಕಿಯನ್ನು ಆಧರಿಸಿ ತಯಾರು ಮಾಡಿರ್ತಕ್ಕಂಥ ತಿಂಡಿ ಎಷ್ಟು ಜನ ತಿಂದಿದ್ದೀರಿ ಅಂತ ಕೇಳಿದ್ರೆ ಬಹುಶಃ 50% ಹೆಚ್ಚು ಜನ ಎಲ್ಲರೂ ಕೈ ಎತ್ತಿರಿ. ಅನ್ನದ ಐಟಮ್ಗಳೇ ಜಾಸ್ತಿ ಇರ್ತವೆ ಅಥವಾ ಅಕ್ಕಿ ಐಟಮೇ ಜಾಸ್ತಿ ಇರ್ತದೆ. ಗೋಧಿ ಭಾಳ ಕಡಿಮೆ ಉಪಯೋಗ ಮಾಡ್ತೇವೆ ಅಥವಾ ರವೆ ಕಡಿಮೆ ಉಪಯೋಗ ಮಾಡ್ತೇವೆ ನಾವು. ಸೊ ಹಾಗಾಗಿ ಇದು ಬರೀ ನಮ್ಮ ಮೈಸೂರು ಪ್ರದೇಶ ಅಲ್ಲ, ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಬಳಕೆಯಲ್ಲಿರ್ತಕ್ಕಂತಹ ಬೆಳೆ ಭತ್ತದ ಬೆಳೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇರತಕ್ಕಂತಹ ಬೆಳೆ, ಬಹಳ ಮುಖ್ಯವಾದಂತಹ ಆಹಾರ ಬೆಳೆ. ರೈಸ್ ಇಸ್ ಲೈಫ್ ಅಂತ ಕರೀತಾರೆ, ಅಂದ್ರೆ ಅಕ್ಕಿಯೇ ಜೀವನ ಅಂತೇಳಿ, ಭತ್ತವೇ ಜೀವನ ಅಂತೇಳಿ ಒಂದು ಸ್ಲೋಗನ್ ಮಾಡಿತ್ತು ವಿಶ್ವಸಂಸ್ಥೆಯವರು. ಏನಂತಂದ್ರೆ ಭತ್ತ ಬರೀ ಊಟಕ್ಕಷ್ಟೇ ಅಲ್ಲ, ಭತ್ತ ಜೀವನ ಕೂಡ ಕೊಡುತ್ತೆ. ಈಗ ಭತ್ತ ಬೆಳೆಯೋದ್ರಿಂದ ಸಾಕಷ್ಟು ವ್ಯಾಪಾರಸ್ಥರು ಅವರ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ, ಸಾಕಷ್ಟು ಮಿಲ್ಗಳವರು ಅವರ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ, ಅನೇಕ ಮಿಲ್ಲಲ್ಲಿ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರುಗಳು ಸಾಕಷ್ಟು ಜನ ಅವರು ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ. ಭತ್ತವನ್ನು ಬೆಳೆಯುವಾಗ ನಾವು ಲೇಬರ್ಸ್ ತಗೋತೀವಿ, ಕಾರ್ಮಿಕರನ್ನು ತಗೋತೀವಿ, ಅಲ್ಲಿ ಕೂಡ ಸಾಕಷ್ಟು ಜನ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ಹಾಗಾಗಿ ಇಡೀ ಪ್ರಪಂಚದಲ್ಲಿ 80% ಹೆಚ್ಚು ಜನ ಈ ಒಂದು ಭತ್ತದ ಬೆಳೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದೇ ಥರ ನಾವು ವಿಜ್ಞಾನಿಗಳು, ನಾವು ಕೂಡ ನಮಗೆ ಸಂಬಳ ಕೊಡ್ತಾ ಇರ್ತಕ್ಕಂಥ, ನಾವು ಭತ್ತದ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ, ನಮಗೂ ಕೂಡ ಸಂಬಳವನ್ನು ಕೊಡ್ತಾರೆ, ನಮಗೂ ಕೂಡ ಜೀವನ ಭತ್ತನೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇದು ವರದಾನವಾಗಿದೆ. ಆದರೆ ಇತ್ತೀಚೆಗೆ ಕೆಲವೊಂದು ರೈತರು ಕಳೆದ ಒಂದು 2-3 ವರ್ಷಗಳಲ್ಲಿ ಇದಕ್ಕೆ ಖರ್ಚು ತುಂಬ ಆಗ್ತಾ ಇದೆ, ಲಾಭದ ಅಂಶ ಬಹಳ ಕಡಿಮೆ ಅಂತಕ್ಕಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ. ಖರ್ಚು ಜಾಸ್ತಿ ಆಗ್ತದೆ, ಧಾರಣೆಗಳು ಒಳ್ಳೆ ಧಾರಣೆ ಸಿಗದೇನೆ ನಮಗೆ ತುಂಬ ಲಾಸ್ ಆಗ್ತಾ ಇದೆ, ಅಥವಾ ಈ ಪ್ರಾಫಿಟ್ ಮಾರ್ಜಿನ್ ಏನಿದೆ, ಲಾಭದ ಅಂಶ ಬಹಳ ಕಡಿಮೆ ಆಗ್ತಾ ಇದೆ ಅಂತೇಳಿ ಕೂಗು ಕೇಳಿ ಬರ್ತಾ ಇದೆ. ಅದಕ್ಕೆ ಲೆಕ್ಕಾಚಾರದ ಒಂದು ವ್ಯವಸಾಯ ಮಾಡೋದ್ರಿಂದ ಈ ಒಂದು ಲಾಭಾಂಶವನ್ನು ಜಾಸ್ತಿ ಮಾಡ್ಕೋಬಹುದು. ಅದನ್ನು ಒಂದು ಬಿಸಿನೆಸ್ ಅಂತ ಕನ್ಸಿಡರ್ ಮಾಡಿದ್ರೆ ಕೃಷಿಯನ್ನು, ಆವಾಗ ನಾವು ಲೆಕ್ಕಾಚಾರದಲ್ಲಿ ಮಾಡಿದ್ರೆ ಆವಾಗ ಲಾಭದ ಒಂದು ಪ್ರಮಾಣವನ್ನು ಜಾಸ್ತಿ ಮಾಡ್ಕೋಬಹುದು. ಸೊ ಹಾಗಾಗಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕಿದೆ. ಪ್ರತಿದಿನ ಕೂಡ ವಿಜ್ಞಾನ ಬೆಳೀತಾ ಇದೆ, ಪ್ರತಿದಿನ ಹೊಸ ಹೊಸ ತಳಿಗಳು ಬರ್ತವೆ, ಹೊಸ ಹೊಸ ಔಷಧಿಗಳು ಬರ್ತವೆ, ಹೊಸ ಹೊಸ ತಂತ್ರಜ್ಞಾನಗಳು ಬರೋದ್ರಿಂದ ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಸಹಕಾರಿಯಾಗ್ತದೆ. ಅಂತಹ ಕೆಲವೊಂದು ಅಂಶಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಈಗ ಇಷ್ಟಪಡ್ತೇನೆ. ಈಗ ನೋಡಿ, ಕರ್ನಾಟಕದಲ್ಲಿ ಈ ಒಂದು ಭತ್ತದ ಚಿತ್ರಣ ಯಾವ ಥರ ಇದೆ ಅಂತ ನೋಡಿ. ಭತ್ತ ಸಾಕಷ್ಟು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬೆಳೀತಾರೆ. ಈಗ ನಮ್ಮ ದಕ್ಷಿಣ ಭಾಗದಲ್ಲಿ, ಉತ್ತರ ಭಾಗ, ಯಾವುದೂ ಜಿಲ್ಲೆ ಭತ್ತವನ್ನೇ ಬೆಳೆದೇ ಇರತಕ್ಕಂಥ ಯಾವುದೇ ಜಿಲ್ಲೆ ಇಲ್ಲ. ನಮ್ಮಲ್ಲಿ 31 ಜಿಲ್ಲೆಗಳಿದ್ದಾವೆ. ಆ ಜಿಲ್ಲೆಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಭತ್ತವನ್ನು ಬೆಳೆಯೋದನ್ನು ನಾವು ಕಾಣ್ಬೋದು. ನೋಡಿ, ಉತ್ತರ ಭಾಗದಲ್ಲಿ ಸುಮಾರು 4 ಲಕ್ಷ ಹೆಕ್ಟೇರು, ಮತ್ತೆ ದಕ್ಷಿಣ ಭಾಗದಲ್ಲಿ 6 ಲಕ್ಷ ಹೆಕ್ಟೇರ್ ಇದೆ. ಸುಮಾರು 12 ಲಕ್ಷ ಹೆಕ್ಟೇರ್ಗಳಲ್ಲಿ ನಾವು ಭತ್ತವನ್ನು ಬೆಳೀತಾ ಇದ್ದೀವಿ. ಇವತ್ತು ಇಡೀ ರಾಜ್ಯದಲ್ಲಿ ಸರಾಸರಿ 23 ಲಕ್ಷ ಎಕರೆಯಷ್ಟು ಪ್ರದೇಶದಲ್ಲಿ ಭತ್ತವನ್ನು ಬೆಳೀತಾ ಇದ್ದೀವಿ. ಅದೇ ಥರ ಸುಮಾರು 35 ಲಕ್ಷ ಟನ್ಗಳಷ್ಟು ಭತ್ತವನ್ನು ಉತ್ಪಾದನೆ ಮಾಡ್ತೀವಿ. ಅಂದರೆ ಸರಾಸರಿ 1 ಎಕರೆಗೆ 20 ಕ್ವಿಂಟಲ್. ಆ ಸರಾಸರಿ ತಗೊಂಡಾಗ ಏನಾಗುತ್ತೆ ಅಂದರೆ, ಕೆಲವರು 10 ಕ್ವಿಂಟಲ್ ಇರುತ್ತೆ, ಕೆಲವರು 30 ಕ್ವಿಂಟಲ್ ಇರುತ್ತೆ, ಸರಾಸರಿ ತಗೊಂಡಾಗ 20 ಬಂದು ನಿಂತು ಕೊಡುತ್ತದೆ ಅದು. ಹಾಗಾಗಿ ಒಂದು ಸರಾಸರಿ ಇಳುವರಿ ಸುಮಾರು 2 ಟನ್ಗಳಷ್ಟು ಇಳುವರಿಯನ್ನು ನಾವು ಪಡಿತಾ ಇದ್ದೇವೆ. ಆದರೆ ಇನ್ನೂ ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ನಮ್ಮ ಕೇಂದ್ರ ಸ್ಥಾನದಲ್ಲಿ, ಅಂದರೆ ನಮ್ಮ VC ಫಾರಂ ಸಂಶೋಧನಾ ಕೇಂದ್ರದಲ್ಲಿ ಹೈಬ್ರಿಡ್ ಭತ್ತದಲ್ಲಿ 10 ಟನ್ನನ್ನು ಬೆಳಿತೀವಿ. 10 ಟನ್ ಅಂದರೆ 1 ಎಕರೆಗೆ 40 ಕ್ವಿಂಟಲ್, 1.5 ಎಕರೆಗೆ 100 ಕ್ವಿಂಟಲ್ ಆಗುತ್ತೆ. 100 ಕ್ವಿಂಟಲ್ ಅಂದರೆ 10 ಟನ್. ಸೊ ಅಷ್ಟು ಇಳುವರಿಯನ್ನು ನಾವು ಪಡಿತಾ ಇದ್ದೇವೆ. ಸೊ ಅದು ಎಲ್ಲ ರೈತರ ಗದ್ದೆನಲ್ಲೂ ಕೂಡ ಅಷ್ಟು ಬರಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಡೆಕಾಕೊಳಿಗೆ 23 ಲಕ್ಷ ಹೆಕ್ಟೇರ್ನಲ್ಲಿ ಒಂದು ಎಕರೆಗೆ ಅಟ್ಲೀಸ್ಟ್ ಒಂದು 2 ಕ್ವಿಂಟಲ್ ಜಾಸ್ತಿ ಆದರೆ 46 ಲಕ್ಷ ಕ್ವಿಂಟಲಷ್ಟು ಜಾಸ್ತಿ ಆದಂಗಾಯಿತು. ಆ ಲೆಕ್ಕಾಚಾರ ನಮ್ಮದು, ಇಡೀ ರಾಜ್ಯದ್ದು ಕೂಡ, ರಾಜ್ಯ ಸರ್ಕಾರದ್ದು ಕೂಡ ಅದೇ ಲೆಕ್ಕಾಚಾರ. ಒಬ್ಬ ರೈತನ ಇಳುವರಿಯನ್ನು ಜಾಸ್ತಿ ಮಾಡಿದರೆ ಇಡೀ ರಾಜ್ಯದಲ್ಲಿ ಅಷ್ಟು ಹೆಚ್ಚಿನ ಇಳುವರಿ ಬರ್ತದೆ, ಅಷ್ಟು ಹೆಚ್ಚಿನ ಉತ್ಪಾದನೆ ಆಗ್ತದೆ, ಮತ್ತು ಅಷ್ಟು ಲಾಭಾಂಶ ಸರ್ಕಾರಕ್ಕೆ ಬರ್ತದೆ, ಮತ್ತು ರೈತರಿಗೆ ಬರ್ತದೆ. ಆ ಲೆಕ್ಕಾಚಾರದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೇವೆ. ಸೊ ಈ ಎಲ್ಲ ಅಂಶಗಳನ್ನು ಒಳಗೊಂಡು ನಾವು ನೋಡಿದಾಗ ಈ ಭತ್ತವನ್ನು ಎಲ್ಲ ಪ್ರದೇಶದಲ್ಲಿ ಕೂಡ ಸಾಕಷ್ಟು ಕಡೆ ನೀರಾವರಿಯಲ್ಲೇ ಬೆಳೀತಾರೆ. ಯಾರು ಕೂಡ ಮಳೆ ಆಶ್ರಯದಲ್ಲಿ ಬೆಳಗಾವಿನಲ್ಲಿ ಮಾತ್ರ, ಕೆಲವೊಂದು ಪ್ರದೇಶದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ನೇರ ಬಿತ್ತನೆ ಮಾಡಿ ಮಳೆ ಆಶ್ರಯದಲ್ಲಿ ಭತ್ತವನ್ನು ಬೆಳೀತಾರೆ. ಉಳಿದ ಎಲ್ಲ ಕಡೆ ನೀರಿನ ಒಂದು ಸೌಲಭ್ಯವನ್ನು ಉಪಯೋಗಿಸ್ಕೊಂಡೇ ಭತ್ತ ಬೆಳೀತಾರೆ. ಅದು ಕಾವೇರಿ ಇರ್ಬೋದು, ಕಬಿನಿ ಇರ್ಬೋದು, ಕೃಷ್ಣಾ ಇರ್ಬೋದು, ತುಂಗಾ ಇರ್ಬೋದು, ಭದ್ರಾ ಇರ್ಬೋದು, ಎಲ್ಲ ನದಿ ಪಾತ್ರಗಳಲ್ಲಿ ಭತ್ತವನ್ನು ಬೆಳೀತಕ್ಕಂಥದ್ದು ಸಾಮಾನ್ಯವಾದದ್ದು. ಇದರ ಒಂದು ಗೊನೆ ಯಾವ ಥರ ಇರ್ತದೆ, ಗೊನೆಯಲ್ಲಿ ಹೂವು ಯಾವ ಥರ ಇರ್ತದೆ ಅಂತಂದ್ಬಿಟ್ಟು, ಭತ್ತದ ಗೊನೆಯಲ್ಲಿ ಬೇರೆ ಬೇರೆ ಕಾಳುಗಳೆಲ್ಲ ಬೇರೆ ದೂರ ದೂರದಲ್ಲಿ ಎಲ್ಲ ರಚನೆ ಆಗಿರ್ತದೆ. ಎಷ್ಟು ಹತ್ರ ಹತ್ರ ಕಾಳುಗಳಿರ್ತವೆ ಅದು ಹೆಚ್ಚು ಇಳುವರಿಯನ್ನು ಕೊಡ್ತದೆ. ಕಾಳುಗಳು ಯಾವಾಗಲೂ ಕೂಡ ಬಹಳ ಕ್ಲೋಸ್ ಇರ್ತದೆ, ಗೊನೆಯಲ್ಲಿ ಹೂವು ಯಾವ ಥರ ಇರ್ತದೆ ಅಂತಂದ್ಬಿಟ್ಟು, ಭತ್ತದ ಗೊನೆಯಲ್ಲಿ ಬೇರೆ ಬೇರೆ ಕಾಳುಗಳೆಲ್ಲ ಬೇರೆ ದೂರ ದೂರದಲ್ಲಿ ಎಲ್ಲ ರಚನೆ ಆಗಿರ್ತದೆ. ಎಷ್ಟು ಹತ್ರ ಹತ್ರ ಕಾಳುಗಳಿರ್ತವೆ ಅದು ಹೆಚ್ಚು ಇಳುವರಿಯನ್ನು ಕೊಡ್ತದೆ. ಕಾಳುಗಳು ಯಾವಾಗಲೂ ಕೂಡ ಬಹಳ ಕ್ಲೋಸ್ ಆಗಿ ಪ್ಯಾಕಿಂಗ್ ಆಗಿರಬೇಕು, ಆವಾಗ ಜಾಸ್ತಿ ಇಳುವರಿ ಬರ್ತದೆ. ಒಂದು ಕಾಳನ್ನು ತಗೊಂಡಾಗ ಇದು ಒಡೆ ಬಂದಾಗ ಅಂತ ಒಂದೇ ಒಂದು ಕಾಳನ್ನು ಕಿತ್ಕೊಂಡು ನೀವು ಅದನ್ನ 2 ಸಿಪ್ಪೆನ ಅಗಲ ಮಾಡಿದ್ರೆ ಒಳಗಡೆ ಹೆಣ್ಣು ಭಾಗ ಗಂಡು ಭಾಗ 2 ಕೂಡ ಇರ್ತದೆ. ಮನುಷ್ಯನಲ್ಲಿ ಹೆಣ್ಣು ಮತ್ತೆ ಗಂಡು ಹೆಂಗಿದೆಯೋ, ಅಥವಾ ಮಕ್ಕಳಾಗಬೇಕಾದ್ರೆ ಹೆಣ್ಣು ಮತ್ತೆ ಗಂಡಿನ ಮಿಲನ ಎಷ್ಟು ಮುಖ್ಯನೋ ಅದೇ ತರ ಇಲ್ಲಿ ಕೂಡ ಭತ್ತದ ಕಾಳಾಗಬೇಕಾದ್ರೆ ಹೆಣ್ಣು ಮತ್ತು ಗಂಡಿನ ಹೂಗಳು ಪರಾಗಸ್ಪರ್ಶ ಆಗಬೇಕು. ಪರಾಗಸ್ಪರ್ಶ ಆದಾಗ ಅದು ಕಾಳಾಗಿ ನಮಗೆ ಭತ್ತವನ್ನ ಕೊಡ್ತದೆ. ಪರಾಗಕೋಶ ಅಂತ ಕರಿತೀವಿ, ಅದರೊಳಗಡೆ ಪರಾಗ ರೇಣುಗಳಿರ್ತವೆ, ಬಹಳ ಸಣ್ಣ ಸಣ್ಣ ಕಣಗಳು. ಅದು ಬೆಳಗ್ಗೆ ಹೊತ್ತು ನೀವೇನೋ ಗದ್ದೆಗೆ ಹೋಗಿ ಬಿಸ್ತಿರುವಾಗ ನೋಡಿದ್ರೆ ಧೂಳು ತರ ಮೇಲ್ಗಡೆ ಬರ್ತಾ ಇರ್ತದೆ. ನಾವು ನಡ್ಕೊಂಡು ಹೋದ್ರೆ ನಮ್ಮ ಪ್ಯಾಂಟ್ಗೆಲ್ಲ ಅಂಟ್ಕೊಳ್ತದೆ, ಬಟ್ಟೆಗೆ ಅಂಟ್ಕೊಳ್ತದೆ. ಪರಾಗಕೋಶಗಳು ಪರಾಗ ರೇಣು ಇದ್ರ ಮೇಲೆ ಬಿದ್ದಾಗ, ಸೊ ಗಂಡು ಭಾಗ ಹೆಣ್ಣು ಭಾಗದ ಮೇಲೆ ಬಿದ್ದಾಗ ಅದು ಸಂಕರಣ ಕ್ರಿಯೆ ಆಗಿ ಆವಾಗ ಅದು ಗರ್ಭ ಕಟ್ಕೊಳ್ತದೆ, ಮೊಳಕೆ ಹೊಡಿತದೆ, ಮೊಳಕೆ ಹೊಡೆದು ಒಳಗಡೆ ಬಂದು ಸೇರ್ತದೆ. ಗರ್ಭಕೋಶದಲ್ಲಿ ಬಂದು ಅದೆರಡು ಸಮ್ಮಿಲನ ಆದಾಗ ಕಾಳು ಕಟ್ಕೊಳ್ತದೆ, ಅದನ್ನೇ ಹಾಲು ತುಂಬುದು ಅಂತ ಕರಿತೀವಿ. ಅಲ್ಲಿ ಶುರುವಾಗುತ್ತೆ, ಶುರುವಾಗಿದ್ದು ಆಮೇಲಿಂದ ಬೆಳೀತಾ ಬೆಳೀತಾ ಹಾಲು ತುಂಬಿಕೊಳ್ತೇವೆ, ಹಾಲು ತುಂಬಿಕೊಳ್ತು ಇನ್ನೂ ಗಟ್ಟಿ ಆಗ್ತದೆ, ಇನ್ನೂ ಗಟ್ಟಿಯಾಗಿದ್ದು ಹಸಿರಾಗಿರೋದು ಮತ್ತೆ ಕೆಂಪಾಗಿ ನಮಗೆ ಭತ್ತ ಬರ್ತದೆ. ಅದು ಬಹಳ ಮುಖ್ಯವಾದಂಥದ್ದು. ಇದು ಒಂದು ಕ್ರಿಯೆ ಆಗಬೇಕಾದ್ರೆ ಒಂದು ದಿನದಲ್ಲಿ ಅದು ಒಂದು ಇವತ್ತು ಬಿದ್ದರೆ ಅದು ನಾಳೆ ಒಳಗಡೆ ಅದು ಸಂಕರಣ ಆಗ್ತದೆ. ಸಂಕರಣ ಆಗಿದ್ದು ಒಂದು ವಾರದಲ್ಲಿ ನಿಮಗೆ ಕಾಳಾಗಿ ಪರಿವರ್ತನೆ ಆಗ್ತದೆ. ಹೂ ಭತ್ತ ಒಡೆ ಬಂದಾಗ ಒಡೆ ಹೊಡೆದಾಗ ಯಾರು ಹೊರಗಡೆ ಓಡಾಡೋದಿಲ್ಲ, ಎಲ್ಲ ಹೂವೆಲ್ಲ ಉದುರೋಗುತ್ತೆ, ಕಾಳು ಕಟ್ಟೋದಿಲ್ಲ ಅಂತೇಳಿ ತುಂಬಾ ಜನ ಮಾತಾಡ್ಕೋತಾರೆ. ಒಡೆ ಬಂದಾಗ ಹೂವಾಡ್ತಾ ಇರುವಾಗ ಒಳಗಡೆ ಓಡಾಡಿದ್ರೆ ಹೂವೆಲ್ಲ ಉದುರೋಗುತ್ತೆ, ಕಾಳು ಕಟ್ಟೋದಿಲ್ಲ, ಜೆಳ್ಳಾಗುತ್ತೆ ಅಂತ ಹೇಳ್ತಿರಲ್ವಾ? ಸೊ ಆ ತರ ಏನಾಗೋದಿಲ್ಲ, ಯಾಕಂದ್ರೆ ಇಲ್ಲಿ ಸಾವಿರಾರು ಪರಾಗರೇಣುಗಳಿರ್ತವೆ. ಒಂದೊಂದರಲ್ಲಿ ಕೂಡ ಸಾವಿರಾರು ಪರಾಗರೇಣುಗಳಿದ್ರೆ ಒಟ್ಟು ಲಕ್ಷಾಂತರ ಪರಾಗರೇಣುಗಳಾಗ್ತವೆ. ಈ ಪರಾಗರೇಣುಗಳಲ್ಲಿ ಸಾವಿರಾರು ಇರೋದ್ರಿಂದ ಒಂದು ಪರಾಗರೇಣು ಬಿದ್ರೆ ಸಾಕು, ಅದು ಒಂದು ಭತ್ತ ಆಗ್ತದೆ. ಒಂದು ಭತ್ತ ಆಗ್ತದೆ, ಒಂದೇ ಒಂದು ಪರಾಗರೇಣು ಸಾಕಾಗ್ತದೆ. ಆದ್ರೂ 100 ಪರಾಗರೇಣುಗಳು ಕಾಂಪಿಟೇಷನ್ ಮೇಲೆ ಆಗ್ತವೆ, ಕಾಂಪಿಟೇಷನ್ ಇರ್ತವೆ, ಅವರಲ್ಲಿ ಕೂಡ ಬೇಗ ಬೇಗ ಯಾವ್ದು ಬರಬೇಕು ಅಂತಂದ್ಬಿಟ್ಟು. ಈ ಪರಾಗ ಕೋಶ ಹೊಡಿಬೇಕು 23-26 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಟೆಂಪರೇಚರ್. ಆ ಬಿಸಿಲು ಚೆನ್ನಾಗಿದ್ದಷ್ಟು ಚೆನ್ನಾಗಿ ಹೊಡಿಯುತ್ತೆ ಅದು. ಹೊಡೆದಾಗ ಪರಾಗರೇಣುಗಳು ಹೊರಗಡೆ ಬಂದು ಆ ಗರ್ಭ ಕಟ್ಟುತ್ತದೆ. ಈ ಟೆಂಪರೇಚರ್ ಇಲ್ಲದೆ ಮಳೆ ಬಂತು ಅಂತ ಇಟ್ಕೊಳ್ಳಿ, ಹೂವಾಡುವಾಗ ಮೋಡ ಇದ್ದು ಮಳೆ ಬಂದ್ರೆ ಅದು ಪರಾಗ ಕೋಶ ಹೊಡಿಯೋದಿಲ್ಲ. ಪರಾಗ ಕೋಶ ಹೊಡಿಲಿಲ್ಲ ಅಂದ್ರೆ ಪರಾಗ ರೇಣು ಬರೋದಿಲ್ಲ. ಪರಾಗ ರೇಣು ಬರಲಿಲ್ಲ ಅಂದ್ರೆ ಗರ್ಭ ಕಟ್ಟೋದಿಲ್ಲ, ಅವಾಗ ಜೆಳ್ಳಾಗುತ್ತೆ. ಅದು ಒಂದು ಕಾರಣ. ಮೋಡ ಇದ್ದ ವಾತಾವರಣ, ಮಳೆ ಬರೋದು ಒಂದು ವಾತಾವರಣ ನಿಮಗೆ ಗರ್ಭ ಕಟ್ಟದೇ ಇರೋದಕ್ಕೆ ಕಾರಣ ಆಗ್ತದೆ. ತುಂಬಾ ಗಾಳಿ ಬೀಸಿದ್ರು ಕೂಡ ಅಷ್ಟೇ, ತುಂಬಾ ಗಾಳಿ ಬೀಸಿದ್ರು ಕೂಡ ಕೆಲವು ಸಾರಿ ಅದು ಕಾಳು ಕಟ್ಟೋದಿಲ್ಲ. ಅದಕ್ಕೆ ಬೇರೆ ಔಷಧಿ ಏನಿಲ್ಲ ಸರ್. ಆ ಪರಾಗ ಕೋಶ ಹೊಡೆಯೋದಕ್ಕೆ ಔಷಧಿ ಹೊಡೆದು ಸಿಂಪಡಣೆ ಮಾಡೋಕ್ಕಾಗಲ್ಲ. ವಾತಾವರಣದಲ್ಲಿ ಅಷ್ಟು ಉಷ್ಣಾಂಶ ಬರಬೇಕು, ಟೆಂಪರೇಚರ್ ಅಷ್ಟು ಬಂದ್ರೆ ತಾನೇ ತಾನಾಗ್ತದೆ. ಸೊ ಅದು ಒಂದು ಕಾರಣ ಇರ್ಬೋದು ನಿಮ್ಮದಕ್ಕೆ, ಅಥವಾ ಬೇರೆ ಕಾರಣ ಇದ್ರೂ ಇರ್ಬೋದು. ಒಂದು ಕಾರಣ ಏನಂತಂದ್ರೆ ಫರ್ಟಿಲೈಸೇಷನ್ ಆಗದೇ ಇರೋದು, ಕ್ರಾಸಿಂಗ್ ಆಗದೇ ಇದ್ರೆ ಆ ತರ ಆಗ್ತದೆ. ಸೊ ಇದು ಭತ್ತವನ್ನ ಬಿತ್ತನೆ ಮಾಡುವಾಗ ಮೊಳಕೆ ಹೊಡಿತಕ್ಕಂತ ರೀತಿ ಇದು. ಆ ಮುಂದಿನ ಕಣ್ಣಿರುತ್ತಲ್ಲ, ಆ ಕಣ್ಣು ಭಾಗದಲ್ಲಿ ಮೊಳಕೆ ಬರ್ತದೆ. ಸಾಮಾನ್ಯವಾಗಿ ನೀವು ಗಮನಿಸಿರ್ಬೇಕು, ನೀವು ಮೊಳಕೆ ಕಟ್ಟಿದಾಗ ನೋಡ್ತಾ ಇರ್ತೀರಿ, ಬಟ್ ಅಷ್ಟು ನಾವು ತೀವ್ರವಾಗಿ ಗಮನಿಸೋದಿಲ್ಲ. ಆ ಮುಂದ್ಗಡೆ ಹೊಟ್ಟೆ ಇರ್ತಲ್ಲ, ಹೊಟ್ಟಿನ ಭಾಗದಿಂದ ಮೊಳಕೆ ಬರ್ತದೆ, ಒಂದು ಬೇರೆ ಕೆಳಗಡೆ ಹೋಗುತ್ತೆ, ಅದು ಗಿಡ ಮೇಲ್ಗಡೆ ಬರ್ತದೆ. ಸೊ ಇನ್ನು ಒಂದು ಎಕರೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಸುಮ್ಮನೆ ನೋಡ್ಬೇಡ ಎಷ್ಟೆಷ್ಟು ಏನೇನು ಹಾಕ್ಬೇಕು ಅಂತೇಳಿ. ಈ ಬಿತ್ತನೆ ಬೀಜ ಸುಮಾರು 10 ಕೆಜಿ ಪ್ಯಾಕೆಟ್ಗಳು ಸಾಕಷ್ಟು ಬಂದ್ಬಿಟ್ಟಿದ್ದಾವೆ. ಈಗ ಪ್ರೈವೇಟ್ ಕಂಪನಿಗಳೆಲ್ಲ ಸಾಮಾನ್ಯವಾಗಿ 8-10 ಕೆಜಿ ಭತ್ತವನ್ನು ಪ್ಯಾಕೆಟ್ ಮಾಡಿರ್ತಾರೆ. ಅದು ತುಂಬ ಸಣ್ಣ ಇರೋದ್ರಿಂದ ಭತ್ತ ತುಂಬ ಸಣ್ಣ ಇರೋದ್ರಿಂದ ಪೈರು ಚೆನ್ನಾಗಿ ಉಳಿಸುತ್ತೆ. ಪೈರು ಚೆನ್ನಾಗಿ ಉಳಿಸೋದ್ರಿಂದ ನಿಮ್ಗೆ ಅಷ್ಟೇ ಸಾಕಾಗುತ್ತೆ. ಅದೇ ಹಳೆ ಭತ್ತಗಳಿದ್ವಲ್ಲ, ಜಯ ಭತ್ತ ತುಂಬಾ ದಪ್ಪ ದಪ್ಪ ಇರ್ತಿತ್ತು. ಇದು 2-3 ಭತ್ತ ಹಾಕಿದ್ರೆ ಅದು 1 ಭತ್ತಕ್ಕೆ ಸಮ ಇರ್ತಾ ಇತ್ತು. ಹಂಗಾಗಿ ನಾವು ಅದನ್ನ 25 ಕೆಜಿ ಹಾಕ್ತಾ ಇದ್ವಿ. ಇವತ್ತು ಕೂಡ 1000 MTU 1000 ಅದು 25 ಕೆಜಿನೇ ಹಾಕ್ಬೇಕು. ಯಾಕಂದ್ರೆ ಭತ್ತ ತುಂಬಾ ದಪ್ಪ ಇದೆ, ಮತ್ತೆ ಕಾಳುಗಳ ಸಂಖ್ಯೆ ಕಡಿಮೆ ಆಗ್ತದೆ. ತೂಕ ಜಾಸ್ತಿ ಆದಷ್ಟು ಕೂಡ ಕಾಳುಗಳ ಸಂಖ್ಯೆ ಕಡಿಮೆ ಆಗ್ತದೆ, ದಪ್ಪ ಜಾಸ್ತಿ ಆದಷ್ಟು. ಅದೇ ಸಣ್ಣ ಭತ್ತ ತಗೊಳ್ಳಿ, ಅಂಕುರ್ ಸೋನಂ ತಗೊಳ್ಳಿ, ಪೆನ್ನಾ ಸೂಪರ್ ತಗೊಳ್ಳಿ, ಇವೆಲ್ಲ ಬಹಳ ಸಣ್ಣ ಭತ್ತಗಳು. ಆರ್ಎನ್ಆರ್ ಕೂಡ ಅಷ್ಟೇ, ತುಂಬಾ ಸಣ್ಣ ಭತ್ತ. ಹಾಗಾಗಿ ನಿಮ್ಗೆ 10 ಕೆಜಿ ಬಿತ್ತನೆ ಆದ್ರೆ ತುಂಬಾ ಸಾಕಾಗುತ್ತೆ. ಸಂಕರಣ ಭತ್ತ ಹೈಬ್ರಿಡ್ ಭತ್ತ ಒಂದೇ ಪೈರ್ ನಾಟಿ ಮಾಡಿ ಅಂತ ಹೇಳ್ತೀವಲ್ಲ, ಒಂದೇ ಪೈರ್ ನಾಟಿ ಮಾಡ್ತಕ್ಕಂಥ ಭತ್ತಗಳು 6-8 ಕೆಜಿ ಆದ್ರೆ ಸಾಕಾಗ್ತದೆ. ಅದು ಬಿತ್ತನೆ ಬೀಜದ ಒಂದು ಪ್ರಮಾಣ. ಮತ್ತೆ ಕೆಲವೊಂದ್ಸರಿ SRA ಪದ್ಧತಿ ಬಹುಶಃ ಯಾರು ಅಳವಡಿಸಿಕೊಂಡು ಬಹಳ ಕಡಿಮೆ ಹಿಂದೆ ಮಾಡ್ತಾ ಇದ್ವಿ, SRA ಪದ್ಧತಿ ಮಾಡಿದ್ರೆ ಕೇವಲ ಎಕರೆಗೆ 2 kg ಬಿತ್ತನೆ ಬೀಜ ಆದ್ರೆ ಸಾಕಾಗುತ್ತೆ, ಎಕರೆಗೆ 2 kg ಬಿತ್ತನೆ ಬೀಜ ಆದ್ರೆ ಸಾಕಾಗ್ತದೆ. ಆದ್ರೆ ನಾವು ನಾಟಿ ಬಿತ್ತನೆ ಮಾಡದಿದ್ರೆ ಮತ್ತೆ ಚೆಲ್ಲು ಭತ್ತಕ್ಕೂ ಕೂಡ ಕಡಿಮೆ ಬೀಜ ಆದ್ರೆ ಸಾಕಾಗ್ತದೆ, 25 kg ಏನು ಹಾಕಬೇಕಾಗಿಲ್ಲ. ಅಲ್ಲಿ 15 kg 18 kg ಹಾಕಿದ್ರೆ ಅದು ಬ್ರಾಡ್ಕಾಸ್ಟಿಂಗ್ ಸಾಕಾಗ್ತದೆ ಚೆಲ್ಲು ಭತ್ತಕ್ಕೆ. ಯಾಕಂದ್ರೆ ತುಂಬಾ ದಪ್ಪ ಆಗ್ಬಿಟ್ರೆ ಭತ್ತ ತೆಂಡೆ ಬರೋದಿಲ್ಲ ಮತ್ತೆ ಉಣಿಸೋದಿಲ್ಲ. ಹಾಗಾಗಿ ಬಹಳ ತೆಳುವಾಗಿ ಚೆಲ್ಲಬೇಕು. ಬಹುಶಃ ನೇರ ಬಿತ್ತನೆ ಮಾಡೋರ್ಗೆ ಅನುಭವ ಇರ್ತದೆ, ಅದು ಬಹಳ ಕಡಿಮೆ ಆಗ್ತಷ್ಟು ಕೂಡ ಚೆನ್ನಾಗಿ ಬರುತ್ತೆ. ಕಳೆ ಬರುತ್ತೆ ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಕಳೆ ಬರೋದನ್ನ ಕಳೆ ನಿಯಂತ್ರಣ ಮಾಡ್ಕೋಬೇಕು, ಇವರ್ದು ಭತ್ತ ದಪ್ಪ ಮಾಡ್ಕೋಬಾರ್ದು. ಸಸಿ ಮಡಿನಲ್ಲಿ ಕೆಲವರು ಬಹಳ ದಪ್ಪ ಆಗ್ತಾರೆ, ಕಳೆ ಉಟ್ಕೊಂಡ್ಬಿಡುತ್ತೆ ಅಂತ ಹೇಳಿ. ಅಲ್ಲಿ ಕೂಡ ಅಷ್ಟೇನೆ, ಕಳೆ ನಿಯಂತ್ರಣಕ್ಕೆ ಬೇರೆ ಪ್ರಯೋಗ ಮಾಡ್ಕೊಳ್ಳಿ. ಇದ್ರೆ ಭತ್ತ ತೆಳುವಾಗಿದ್ದಷ್ಟು ಕೂಡ ದೃಢವಾದಂತ ಸಸಿಗಳು ಬರ್ತವೆ, ಸಸಿಗಳು ಬಹಳ ದೃಢವಾಗಿರ್ತದೆ, ಅದು ಬಹಳ ಮುಖ್ಯ. ಸೊ ನೋಡಿ, ಕೊಟ್ಟಿಗೆ ಗೊಬ್ಬರ ಮತ್ತೆ ಕಾಂಪೋಸ್ಟ್ ಗೊಬ್ಬರ ಬಹಳ ಕಂಪಲ್ಸರಿ ಹಾಕ್ಲೇಬೇಕಿದೆ. ಅಲ್ಲಿ ಕೂಡ ಅಷ್ಟೇನೆ, ಕಳೆ ನಿಯಂತ್ರಣಕ್ಕೆ ಬೇರೆ ಪ್ರಯೋಗ ಮಾಡ್ಕೊಳ್ಳಿ. ಇದ್ರೆ ಭತ್ತ ತೆಳುವಾಗಿದ್ದಷ್ಟು ಕೂಡ ದೃಢವಾದಂತ ಸಸಿಗಳು ಬರ್ತವೆ, ಸಸಿಗಳು ಬಹಳ ದೃಢವಾಗಿರ್ತದೆ, ಅದು ಬಹಳ ಮುಖ್ಯ. ಸೊ ನೋಡಿ, ಕೊಟ್ಟಿಗೆ ಗೊಬ್ಬರ ಮತ್ತೆ ಕಾಂಪೋಸ್ಟ್ ಗೊಬ್ಬರ ಬಹಳ ಕಂಪಲ್ಸರಿ ಹಾಕ್ಲೇಬೇಕಿದೆ. ತಾವೆಲ್ಲರೂ ಕೂಡ ಬಹಳಷ್ಟು ಗಮನಿಸಿ, ಎಲ್ಲರೂ ಕೂಡ ಹಸಿರೆಲೆ ಗೊಬ್ಬರವನ್ನು ಸಾಕಷ್ಟು ಬೆಳಿತೀರಿ. ಅದು ಚೆಂಬೆ ಇರ್ಬೋದು ಅಥವಾ ಸಣ್ಣಬಿರ್ಬೋದು, ಸಣ್ಣಬು ಕಡಿಮೆ, ಚೆಂಬೆ ಜಾಸ್ತಿ ಆಗ್ತಾರೆ. ಮತ್ತೆ ಜೊತೆಗೆ ಅಲಸಂದೆ ಉದ್ದು ಎಲ್ಲವನ್ನು ಕಾಳೆಲ್ಲ ಮಿಕ್ಸ್ ಮಾಡಿ ಹಾಕಿದಾಗ ಅದು ಕೂಡ ಬಹಳ ಒಳ್ಳೆಯ ಫಲವತ್ತಾದಂತಹ ಒಂದು ವಸ್ತು. ಹಾಗಾಗಿ ಈ ಕಾಂಪೋಸ್ಟ್ ಮತ್ತೆ ಸಾವಯವ ಗೊಬ್ಬರವನ್ನ ಕಂಪಲ್ಸರಿ ಹಾಕಬೇಕು. ಇದಾಕೋದ್ರಿಂದ ರೋಗ ರುಜಿನಗಳ ಬಾಧೆ ಕಡಿಮೆ ಆಗ್ತದೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ, ಮಣ್ಣಿನ ಕಣ ರಚನೆ ಚೆನ್ನಾಗಿದ್ದು ಬಹಳಷ್ಟು ವರ್ಷಗಳ ಕಾಲ ನಮ್ಮ ಜಮೀನು ಆರೋಗ್ಯವಾಗಿರ್ತದೆ. ಕಾಂಪೋಸ್ಟ್ ಗೊಬ್ಬರನ ನಾಟಿ ಮಾಡೋ 3 ವಾರಕ್ಕೆ ಮೊದಲೇ ಕೊಡ್ಬೇಕು. ಅಂದ್ರೆ ಇವಾಗ ಒಟ್ಲಾಗ್ತಿರಲ್ಲ, ಒಟ್ಲಾಗ್ತಾಗ್ಲೇ ಜಮೀನು ಉತ್ಬಿಟ್ಟು ಗೊಬ್ಬರ ಹಾಕ್ಬಿಡ್ಬೇಕು. ಆ ಪೈರು ಬರೋ ತನಕ ಅದೆಲ್ಲ ಕೊಳ್ತಿರೆಲ್ಲ ರೆಡಿ ಆಗ್ತದೆ, ನಾಟಿ ಮಾಡೋದಕ್ಕೆ ಸಿದ್ಧ ಆಗ್ತದೆ. ಏನಿಲ್ಲ ಅಂದ್ರೆ ಆ ನೀರು ಹೊರಗಡೆ ಹೋಗ್ಬಾರ್ದು ಅಷ್ಟೇ. ನಾಳೆ ನಾಟಿ ಮಾಡಬೇಕು ಅಥವಾ 1 ವಾರ ನಾಟಿ ಮಾಡಬೇಕು ಅಂತ ಮುಂಚಿತವಾಗಿ ಹಾಕಿದ್ರೆ ಅದು ಗೊಬ್ಬರ ಹಿಡಿಯೋದಿಲ್ಲ ಸರಿಯಾಗಿ. ಕೆಲವೊಂದ್ಸರಿ ಪೈರು ಸಾಯ್ತವೆ, ಹಸಿ ಗೊಬ್ಬರ ಹಾಕ್ಬಿಟ್ರೆ ಪೈರು ಸಾಯ್ತದೆ. ಹಾಗಾಗಿ 3 ವಾರಗಳಿಗಿಂತ ಮುಂಚಿತವಾಗಿ ಹಾಕ್ಬೇಕು, 2-3 ವಾರ. 3 ವಾರ ಬೆಸ್ಟು, ಆಗ್ಲಿಲ್ಲ ಅಂದ್ರೆ 2 ವಾರ ಆದ್ರೂ ಹಾಕ್ಬೇಕು. ಅದು ತಿಪ್ಪಿನಲ್ಲಿ ಚೆನ್ನಾಗಿ ಕೊಡ್ತಿದ್ರೆ 2 ವಾರ ಸಾಕು, ತಿಪ್ಪಿನಲ್ಲಿ ಇನ್ನೂ ಕೊಡ್ತಿಲ್ಲ ಅಂತಂದ್ರೆ 3 ವಾರ ಆದ್ರೂ ಮುಂಚಿತವಾಗಿ ಹಾಕ್ಬೇಕು. ಮತ್ತೆ ಇದು ಕೂಡ ಅಷ್ಟೇ, ಕಾಳು ಬಿತ್ತಿರ್ತಲ್ಲ, ಕಾಳು ಬಿತ್ತಿರೋದನ್ನು ಕೂಡ 1 ವಾರ ಮುಂಚಿತವಾಗಿ ನಾವು ಉಳುಮೆ ಮಾಡಬೇಕು. ಗೇಜ್ ವಿಲ್ ಹಾಕಿ ಉಡಿಸ್ಬಿಟ್ರೆ ಅವಾಗ ಚೆನ್ನಾಗಿ ಕೊಳಿಯುತ್ತೆ, ಕೊಳತಾದ ಮೇಲಿಂದ ನಾಟಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ಕಡ್ಡಿ ಕಡ್ಡಿ ಸಿಗುತ್ತೆ ಮತ್ತೆ ಪೈರು ಸರಿ ಕೂತ್ಕೊಳ್ಳಲ್ಲ. ಇನ್ನು ಗೊಬ್ಬರಗಳು, ಸಾವಯವ ಗೊಬ್ಬರ ಮಾಡ್ತಕ್ಕಂಥವ್ರು ಇದ್ದೀರಿ, ಆದ್ರೂ ಕೂಡ ಎರಡನ್ನು ಕಾಂಬಿನೇಷನ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸಂಪೂರ್ಣವಾಗಿ ಸಾವಯವ ಮಾಡ್ತಕ್ಕಂಥವ್ರು ಅವರು ಸರ್ಟಿಫಿಕೇಶನ್ ಮಾಡೋರಿದ್ರೆ ಮಾಡ್ಕೊಳ್ಳಿ, ಇಲ್ಲದೆ ಇದ್ರೆ ನೀವು ಬೇರೆ ಎಲ್ಲ ರೈತರುಗಳು ಕೂಡ ಹೇಳ್ತಾರೆ ಕಂಪಲ್ಸರಿ ಇದನ್ನು ಮಾಡಿ ಸರಿ. ಕಂಪಲ್ಸರಿ ಈ ಅಂಶವನ್ನು ಮಾಡ್ಕೊಳ್ಳಿ, ಭತ್ತಕ್ಕೂ ಒಳ್ಳೇದು, ಬೇರೆ ಬೆಳೆಗಳಿಗೂ ಕೂಡ ಒಳ್ಳೇದು. ನಿಮ್ಮ ಮಣ್ಣು ನಿಮ್ಮ ಜಮೀನು ನಿಮ್ಮ ಸ್ವಂತದ್ದಾಗಿರುತ್ತೆ, ಇಲ್ಲಾಂದ್ರೆ ಹಾಳಾಗ್ಬಿಟ್ಟು ಅದು ವ್ಯರ್ಥ ಆಗ್ತದೆ, ಜಮೀನು ಉಂಟಾಗುತ್ತೆ ಸಾವಯವ ಗೊಬ್ಬರ ಆಗ್ತದೆ ಇದ್ರೆ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ವರ್ಷಕ್ಕೆ ಒಂದ್ಸಾರಿ ಆದ್ರೂ ಕೂಡ, 2 ಬೆಳೆಯಿಂದ 1 ಸಾರಿ ಆದ್ರೂ ಕೂಡ ಈ ಸಾವಯವ ಗೊಬ್ಬರವನ್ನು ಹಾಕಿ ಅದು ಹೊರಗಡೆ ಪರ್ಚೇಸ್ ಮಾಡಿದ್ರು ಕೂಡ ಪರವಾಗಿಲ್ಲ. 1 ಎಕರೆ ಭತ್ತ ಬೆಳಿಬೇಕಾದ್ರೆ 88 kg ಯೂರಿಯಾ ಬೇಕು, 125 kg ಸೂಪರ್ ಫಾಸ್ಫೇಟ್ ಬೇಕು, ಅದೇ ಬೂದಿ ಅಂತೀವಲ್ಲ ಅದು, ಆಮೇಲಿಂದ 33 kg ಅಷ್ಟು ಅಂದ್ರೆ ಅರ್ಧ ಮೂಟೆಗಿಂತ ಸ್ವಲ್ಪ ಜಾಸ್ತಿ ನಮ್ಮ ಮ್ಯೂರೇಟ್ ಪೊಟಾಶ್ ಬೇಕು. ಇಷ್ಟು ಗೊಬ್ಬರ 1 ಎಕರೆ ಸಾಕಾಗುತ್ತೆ. ಆನಿಮಲ್ ಗೊಬ್ಬರ 2 kg ಅದನ್ನ ಹಾಕ್ಬೇಕು, ಅದ್ರ ಜೊತೆಗೆ ಅರ್ಧ ಮೂಟೆ ಪೊಟಾಶ್ ಮತ್ತೆ 1 ಮೂಟೆ ಯೂರಿಯಾ ಹಾಕ್ಬೇಕು. ಅಂದ್ರೆ ಬೆಳೆಗಳನ್ನ ಮಾಡುವಾಗ ನಾಟಿ ಮಾಡುವಾಗ ಒಂದು ಗೊಬ್ಬರ ಒಂದು ಸ್ಟೇಜ್, ಆಮೇಲೆ ನಾಟಿ ಮಾಡಿದಂತ 35 ದಿನಕ್ಕೆ ಒಂದು ಸ್ಟೇಜ್, ನಾಟಿ ಮಾಡಿದಂತ 45 ದಿನಕ್ಕೆ ಅಥವಾ 60 ದಿನಕ್ಕೆ ಇನ್ನೊಂದು ಸ್ಟೇಜ್, ಒಟ್ಟು 3 ಹಂತಗಳಲ್ಲಿ ಗೊಬ್ಬರ ಕೊಡ್ಬೇಕು. ನಾ ಹೇಳಿದಂತ ಗೊಬ್ಬರವನ್ನ 3 ಹಂತಗಳಲ್ಲಿ ಕೊಡ್ಬೇಕು, ನಾಟಿ ಮಾಡುವಾಗ ಕೊಡ್ಬೇಕು ಅರ್ಧ ಭಾಗ, ಆಮೇಲಿಂದ ನಾಟಿ ಮಾಡಿದಂತ 30 ದಿನಕ್ಕೆ ಒಂದು 25 kg ಮೇಲೆ ಗೊಬ್ಬರ ಕೊಡ್ಬೇಕು ಯೂರಿಯಾನ, ಮತ್ತೆ ಆಮೇಲಿಂದ 25 ದಿನಕ್ಕೆ ಅಂದ್ರೆ 60 ದಿನಕ್ಕೆ ನಾಟಿ ಮಾಡಿದಂತ 60 ದಿನಕ್ಕೆ ಮತ್ತೆ 1 ಮೂಟೆ ಯೂರಿಯಾ ಮತ್ತೆ 1 kg ಪೊಟಾಶ್ ಅದನ್ನ ಮಿಕ್ಸ್ ಮಾಡಿ ಕೊಡ್ಬೇಕು. ಈಗ ಸಸಿ ಮಡಿ ತಯಾರಿಕೆ ಮಾಡೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಸಸಿ ಮಡಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಒಂದು ಸ್ಟೆಪ್ ಭತ್ತ ಬೆಳೆಯೋದ್ರಲ್ಲಿ. ಯಾಕಂದ್ರೆ ಸಸಿ ಚೆನ್ನಾಗಿ ಬಂದ್ರೆ, ಸಸಿ ಮಡಿನಲ್ಲಿ ಸಸಿಗಳು ಆರೋಗ್ಯವಂತವಾಗಿದ್ರೆ ನಾವು ಮಾಡ್ತಕ್ಕಂಥ ಬೆಳೆನೂ ಆರೋಗ್ಯ ಇರ್ತದೆ, ಮತ್ತೆ ಬೆಳೆ ಕೂಡ ಚೆನ್ನಾಗಿ ಬರ್ತದೆ. ಸದೃಢವಾದಂತ ಸಸಿಗಳನ್ನ ಬೆಳೆದಕ್ಕೆ ನಾವೆಲ್ಲರೂ ಕೂಡ ಪ್ಲಾನ್ ಮಾಡ್ಕೋಬೇಕು. 1 ಎಕರೆಗೆ ಭತ್ತ ಬೆಳಿಬೇಕಾದ್ರೆ 3 ಗುಂಟೆ ಪ್ರದೇಶ ಬೇಕಾಗ್ತದೆ. 20x15 meter ಮಾಡಿದ್ರೆ ನಿಮಗೆ 3 ಗುಂಟೆ, 1 ಗುಂಟೆಗೆ 10x10 ಹಿಂಗೆ 10 meter ಇದ್ರೆ ಎರಡನ್ನು ಕೂಡ ಸೇರಿಸಿದ್ರೆ ನಿಮಗೆ 1 ಗುಂಟೆ ಆಗ್ತದೆ. 100 ಚದರ ಮೀಟರ್ ಆಗಬೇಕು, 100 ಚದರ ಮೀಟರ್ಗೆ 1 ಗುಂಟೆ, ಹಂಗೆ 300 ಚದರ ಮೀಟರ್ ಆದರೆ 3 ಗುಂಟೆ ಆಗ್ತದೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ 1.5-2 ಗುಂಟೆನಲ್ಲಿ ಅಷ್ಟೇ ಭತ್ತದ ಸಸಿ ಮಡಿಯನ್ನು ಮಾಡ್ಕೊಂಡಿರ್ತಾರೆ. ಭಾಳ ಒತ್ತಾಗಿರ್ತದೆ, ಪೈರಿಗೂ ಅಂತರನೇ ಇರೋದಿಲ್ಲ, ಭತ್ತದ ಮೇಲೆ ಭತ್ತ ಬೀಳ್ತದೆ. ಹಾಗಾಗಿ ಭಾಳ ಗುಂಪಾಗಿರುತ್ತೆ. ಭಾಳ ಒತ್ತಾಗಿದ್ರೆ ಏನಾಗುತ್ತೆ ಅಂದರೆ ಸಸಿಗಳು ಸದೃಢವಾಗಿರೋದಿಲ್ಲ, ಭಾಳ ನೀಳಾಗಿ ಉದ್ದಕ್ಕೆ ಸಣ್ಣಕ್ಕಿರ್ತವೆ. ಆವಾಗ ನಾಟಿ ಮಾಡೋಕೆ ಹೋದಾಗ ಏನಾಗುತ್ತೆ ಅಂದರೆ ಒಂದೊಂದು ಪೈರಿ ಮಾಡೋಕ್ಕೆ ಆಗಲ್ಲ, ನೀವು 8-10 ಪೈರು ಮಾಡಬೇಕು. ಸಸಿ ನಾಟಿ ಮಾಡುವಾಗ ಮಿನಿಮಮ್ 4-5 ಒಂದೊಂದ್ಸರಿ ಎಣಿಕೆ ಮಾಡಿದ್ವಿ, 20-24 ಸಸಿ ಎಲ್ಲ ಇರ್ತವೆ. ಸೊ ಅದನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ತೆಂಡೆ ಹೊಡೆಯಲ್ಲ, ರೋಗ ಬೇಗ ಬಂದ್ಬಿಡ್ತದೆ. ಹಾಗಾಗಿ ನೀವು ಭಾಳ ಸದೃಢವಾಗಿ ಮಾಡಿ. ಬೀಜ ಉದುರಿಸ್ತಿರಲ್ಲ, ಬೀಜ ಉದುರಿಸುವಾಗ ಬೀಜದ ಮೇಲೆ ಬೀಜ ಕೂತ್ಕೋಬಾರ್ದು, ಆ ಥರ ಮಾಡಿ. ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಒಂದು ಬೀಜದ ಅಂತರ ಇರಬೇಕು, ಆವಾಗ ಸಸಿಗಳು ಚೆನ್ನಾಗಿ ಬೆಳೀತವೆ. ಬರೋಟು ಅಂದರೆ ಒಣ ಸಸಿ ಮಡಿ ಇದು. ಒಣ ಭತ್ತವನ್ನು ನಾವು ಚೆಲ್ತೀವಿ. ಒಣ ಭತ್ತವನ್ನು ಚೆಲ್ಲೋದ್ರಿಂದ ಅದು ಸ್ವಲ್ಪ ತಡವಾಗಿ ಮೊಳಕೆ ಬರ್ತದೆ. ತಡವಾಗಿ ಮೊಳಕೆ ಬಂದರೂ ಕೂಡ ನಮಗೆ ಎಲ್ಲೆಲ್ಲಿ ಈ ಕೆಸರು ಸಸಿ ಮಡಿ ಮಾಡೋಕ್ಕಾಗಲ್ಲ ಅಂತ ಕಡೆ ಒಣ ಸಸಿ ಮಡಿ ಮಾಡ್ಕೋಬಹುದು. ಅದಕ್ಕೂ ಏನು ವ್ಯತ್ಯಾಸ ಇರೋದಿಲ್ಲ. ನೀರಿನ ಒಂದು ವ್ಯತ್ಯಾಸ ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ಇರೋದಿಲ್ಲ. ಈ ಕಾವೇರಿ ಅಥವಾ ಕಬಿನಿ ಅಚ್ಚುಕಟ್ಟು ಪ್ರದೇಶದವರು ನೀರು ಬರೋದಕ್ಕಿಂತ ಮೊದಲು ನೀರು ಬಹಳ ಗ್ಯಾರಂಟಿ ಆಗ್ಬಿಟ್ರೆ ಏನಾದರೂ ಬೋರ್ವೆಲ್ ಇದ್ರೆ ಅಥವಾ ಬೇರೆ ನೀರಿನ ಸೌಕರ್ಯ ಇದ್ರೆ ಮುಂಚಿತವಾಗಿ ಹಾಕೋಬಹುದು. ಅದು ಮುಖ್ಯವಾದಂತಹ ಒಂದು ಉದ್ದೇಶ. ಎಲ್ಲರೂ ಮಾಡ್ತಾರೆ ಈ ಕಾಳು ಗಡ್ಡೆಯೆಲ್ಲ ಚೆಲ್ಲಿರ್ತಾರೆ ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ. ಜೂನ್ ಕೊನೆಗೆ ಕಾಳೆಲ್ಲ ಕಿತ್ಕೊಂಡಿರ್ತಾರೆ, ಉದ್ದುಗಿದೆಯೆಲ್ಲ ಹೋಗಿರುತ್ತೆ. ಜುಲೈ ತಿಂಗಳ ಮೊದಲ ವಾರದಲ್ಲಿ ಸಸಿ ಮಡಿ ಹಾಕೋಬಹುದು, ಯಾಕಂದ್ರೆ ಜುಲೈ ಕೊನೆಗೆ ನೀರು ಬರುತ್ತೆ ಅಂತ ಗ್ಯಾರಂಟಿ ಆಗುತ್ತೆ. ಕೆಸರು ಸಸಿ ಮಡಿಯನ್ನು ಮಾಡಿಕೊಂಡು ನೀರು ಹೆಚ್ಚಾದಂತ ನೀರು ಹೊರಗಡೆ ಹೋಗೋದಕ್ಕೆ ಕಾಲುವೆ ಮಾಡ್ಕೋಬೇಕು. ಸುಮಾರು 1.5 ಮೀಟರ್ಗೆ ಒಂದೊಂದು ಮಡಿ ಮಾಡ್ಕೋಬೇಕು. ಮಾಡ್ಕೊಂಡು ಕಾಲುವೆ ಮಾಡ್ಕೊಂಡು ಹೆಚ್ಚಾದಂತ ನೀರು ಹೊರಗಡೆ ಹೋಗ್ತದೆ. ಒಣ ಸಸಿ ಮಡಿ ಮಾಡುವಾಗ ಯಾವ ತರ ಬೀಜೋಪಚಾರ ಮಾಡಬೇಕು ಅಂತೇಳಿ, ಬೀಜೋಪಚಾರ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಒಂದು ಬಹಳ ಕಡಿಮೆ ಖರ್ಚಿನಲ್ಲಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಅಂದ್ರೆ ಭತ್ತದಲ್ಲಿ ಬರ್ತಕ್ಕಂಥ ಅಥವಾ ಬೀಜದಿಂದ ಪ್ರಸಾರ ಆಗ್ತಕ್ಕಂತಹ ಬೆಂಕಿ ರೋಗ, ಊದುಭತ್ತ ರೋಗ, ಎಲೆ ಅಂಗಮಾರಿ ರೋಗ ಎಲ್ಲ ಕಡಿಮೆ ಆಗ್ತವೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಈ ಬೀಜವನ್ನ ಪ್ಲಾಸ್ಟಿಕ್ ಹಾಳೆ ಮೇಲೆ ಹಾಕೋಬೇಕು. ಈಗ 10 ಕೆಜಿ ಬೀಜ ಇದ್ರೆ 10 ಕೆಜಿ ಹಾಕೊಳ್ಳಿ, ಇಲ್ಲಾಂದ್ರೆ 15 ಕೆಜಿ ಇದ್ರೆ 15 ಕೆಜಿ ಹಾಕೊಳ್ಳಿ. ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಅಥವಾ ಗೋಣಿಚೀಲ ಚೆನ್ನಾಗಿರೋ ಗೋಣಿಚೀಲ ಚೆನ್ನಾಗಿ ಒದರ್ಬಿಟ್ಟು ಅದ್ರ ಮೇಲೆ ಹಾಸಿ, ಅಂದ್ರೆ ಗೋಣಿಚೀಲಗಳಲ್ಲಿ ಬೇರೆ ಭತ್ತ ಇರಬಾರ್ದು. ಹಳೆ ವರ್ಷದ ಯಾವ್ದಾದ್ರು ಬೇರೆ ಭತ್ತ ಇದ್ರೆ ಭತ್ತ ಮಿಕ್ಸ್ ಆಗಿಬಿಡುತ್ತದೆ. ಹಾಗಾಗಿ ಚೆನ್ನಾಗಿ ಕೊಡ್ಬಿ, ಯಾವುದೇ ಭತ್ತ ಇಲ್ಲ ಅಂತ ಖಾತ್ರಿ ಮಾಡಿಕೊಂಡು ಅದ್ರ ಮೇಲ್ಗಡೆ ಈ ಹೊಸ ಭತ್ತ ಇದೆಯಲ್ಲ, ಹೊಸ ಭತ್ತ ಎಲ್ಲ ಚೆಲ್ಕೊಳ್ಳಿ, ಹರಡ್ಕೊಳ್ಳಿ. ಹರಡ್ಕೊಂಡಾದ್ಮೇಲೆ ಅದ್ರ ಮೇಲ್ಗಡೆ ನೀರು ಚಿಮುಕ್ಸಿ, ನೀರು ಚಿಮುಕ್ಸಿ ಎಲ್ಲ ಸ್ವಲ್ಪ ಕದರಬೇಕು. ಅಂದ್ರೆ ಬೀಜದ ಮೇಲೆ ಎಲ್ಲ ನೀರಿನ ಲೇಪನ ಆಗ್ಬೇಕು. ನೀರು ಲೇಪನ ಆದ್ಮೇಲಿಂದ ಒಂದು 25 ಕೆಜಿ ಬೀಜಕ್ಕೆ 100 ಗ್ರಾಂ ಪುಡಿ ತಗೋಬೇಕು, ಅಥವಾ 10 ಕೆಜಿ ಇದ್ರೆ 40 ಗ್ರಾಂ ಆದ್ರೆ ಸಾಕಾಗ್ತದೆ. ಬ್ಯಾವೆಸ್ಟಿನ್ ಪುಡಿ, ಬ್ಯಾವೆಸ್ಟಿನ್ ಪುಡಿ 1 ಕೆಜಿಗೆ 4 ಗ್ರಾಂ ಪ್ರಮಾಣದಲ್ಲಿ ಔಷಧಿಯನ್ನು ತಗೊಂಡು ಅದ್ರ ಮೇಲೆ ಉದುರಿಸಬೇಕು. ನೀರು ಉದುರಿಸಿರ್ತಲ್ಲ ಎಲ್ಲ ಒದ್ದೆ ಆಗಿರ್ತದೆ, ಅದ್ರ ಮೇಲೆ ಪುಡಿ ಹಾಕಿದ್ರೆ ಏನಾಗುತ್ತೆ, ಎಲ್ಲ ಅಂಟ್ಕೊಳ್ತದೆ. ಪುಡಿ ಅಂಟ್ಕೊಳ್ತದೆ. ಮತ್ತೆ ಇನ್ನೊಂದ್ಸರಿ ಒಂದು ಗ್ಲೌಸ್ ಹಾಕೊಳ್ಳಿ ಕೈಗೆ, ಕೈ ಗ್ಲೌಸ್ ಹಾಕೊಂಡು ಎಲ್ಲ ಚೆನ್ನಾಗಿ ತಿರುವಿ. ಅವಾಗ ಬೀಜದ ಮೇಲೆ ಔಷಧಿ ಲೇಪನ ಆಗ್ತದೆ. ಆ ಲೇಪನ ಆದಂತದನ್ನ ಸುಮಾರು 3-8 ಗಂಟೆಗಳ ಕಾಲ ನೆರಳನ್ನ ಒಣಗಿಸ್ಬೇಕು. ಡೈರೆಕ್ಟ್ ಆಗಿ ಸಸಿ ಮಡಿ ಮಾಡಂಗಿಲ್ಲ, ಔಷಧಿ ಲೇಪನ ಆದ್ಮೇಲಿಂದ ಓವರ್ ನೈಟ್ ಬಿಡಿ, ಸಾಯಂಕಾಲ ಮಾಡಬೇಡಿ. ನೈಟ್ ಮಲ್ಕೊಳ್ಳುವಾಗ ಔಷಧಿಯನ್ನ ಬೀಜೋಪಚಾರ ಮಾಡ್ಬಿಟ್ಟು ಬಿಟ್ಬಿಡಿ. ಬೆಳಿಗ್ಗೆ ತಗೊಂಡಾಗ ಅದನ್ನ ಸಸಿ ಮಡಿನಲ್ಲಿ ನೀವು ಬಿತ್ತನೆ ಮಾಡಬಹುದು. ಇದು ಇಂಪಾರ್ಟೆಂಟ್. 3-8 ಗಂಟೆಗಳ ಕಾಲ ನೆರಳಲ್ಲಿ ಒಣಗಿಸಿ ಆಮೇಲೆ ನಂತರ ಬಿತ್ತನೆಗೆ ಉಪಯೋಗ ಮಾಡಬೇಕಾಗ್ತದೆ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಬೆಂಕಿ ರೋಗ ಕಡಿಮೆ ಆಗ್ತದೆ, ಊದುಭತ್ತ ರೋಗ ಬರೋದಿಲ್ಲ, ಎಲೆ ಅಂಗಮಾರಿ ರೋಗ ಅಥವಾ ಎಲೆ ದುಂಡಾಣು ರೋಗ ಅಂತ ಬರ್ತದೆ, BLB ಅಂತ ಕರೀತಾರೆ. BLB ಅಂದ್ರೆ ಬ್ಯಾಕ್ಟೀರಿಯಲ್ ಲೀಫ್ ಲೈಟ್ ಅಂತೇಳಿ, ಅದು ಕಡಿಮೆ ಆಗ್ತದೆ. ಈ ರೋಗಗಳು ಸಾಮಾನ್ಯವಾಗಿ ಯಾವುದೇ ರೋಗ ಬರೋದಿಲ್ಲ. ಸೊ ಸುಮಾರು 100 ಗ್ರಾಂ ಆದ್ರೆ ಸಾಕಾಗುತ್ತೆ. ಎಷ್ಟಕ್ಕೆ? 25 ಕೆಜಿಗೆ. ಅದೇ 10 ಕೆಜಿ ಆದ್ರೆ 4 ಗ್ರಾಂ ಆದ್ರೆ ಸಾಕಾಗ್ತದೆ. ಕೆಸರು ಸಸಿ ಮಡಿ ಮಾಡೋದಿದ್ರೆ ನೀವು ಬೀಜ 24 ಗಂಟೆಗಳ ಕಾಲ ನೆನೆ ಹಾಕ್ಬೇಕು. ಇದು ಡ್ರಮ್ ಸೀಡರ್ ಹೇಳ್ತಾ ಇದ್ದೀನಿ ಇವಾಗ. ಮೊದಲನೇದು ಹೇಳಿದ್ದು ನೇರ ಬಿತ್ತನೆ ಮಾಡೋರು, ಅಂದ್ರೆ ಒಣ ಸಸಿ ಮಡಿ ಮಾಡಿದ್ದು. ಇದು ಹೇಳ್ತಾ ಇರ್ತಕ್ಕಂಥದ್ದು ಡ್ರಮ್ ನಲ್ಲಿ ಬಿತ್ತನೆ ಮಾಡ್ತಕ್ಕಂಥವ್ರು. ಡ್ರಮ್ ಯಾರೋ ಹೇಳಿದ್ರು ಡ್ರಮ್ ನಾವು ಉಪಯೋಗಿಸ್ತೀವಿ ಸರ್ ನಿರಂತರವಾಗಿ ಅಂತೇಳಿ. ಡ್ರಮ್ ಸೀಡ್ಗೆ ಮೊಳಕೆ ಏನು ಬರಬೇಕಾಗಿಲ್ಲ, ಭತ್ತ ನೆನೆಬೇಕು, ಭತ್ತ ಊದ್ಕೋಬೇಕು, ಅದು ಮೊಳಕೆ ಇನ್ನೇನು ಶುರು ಆಗಬೇಕು, ಆ ಹಂತದಲ್ಲಿದ್ರೆ ಸಾಕಾಗುತ್ತೆ. ಇಲ್ಲಿ ಕೂಡ ಅಷ್ಟೇ, 24 ಗಂಟೆಗಳ ಕಾಲ ಅದನ್ನ ನೆನೆ ಹಾಕ್ಬಿಟ್ಟು ಆ ನೆನೆದಂತ ಭತ್ತವನ್ನ ಪ್ಲಾಸ್ಟಿಕ್ ಕಾಳಿ ಮೇಲೆ ಇಲ್ಲ ಗೋಣಿ ಚಿನ್ನ ಮೇಲ್ಗಡೆ ಚದರಿಸಬೇಕು. ಆಮೇಲೆ ಅದೇ ರೀತಿ ಪುಡಿ ಉದುರಿಸಬೇಕು. ಬ್ಯಾವೆಸ್ಟಿನ್ ಪುಡಿ 1 ಕೆಜಿಗೆ 4 ಗ್ರಾಂ ಪ್ರಮಾಣದಲ್ಲಿ, ಅಂದ್ರೆ 10 ಕೆಜಿ ತಗೊಂಡಿದ್ರೆ 40 ಗ್ರಾಂ ಪೌಡ್ರು, 25 ಕೆಜಿ ತಗೊಂಡಿದ್ರೆ 100 ಗ್ರಾಂ ಪೌಡ್ರು, ಅದನ್ನ ಅದ್ರ ಮೇಲ್ಗಡೆ ಉದುರಿಸಿ ಚೆನ್ನಾಗಿ ಕಲಸ್ಬಿಟ್ಟು ಚೆನ್ನಾಗಿ ಲೇಪನ ಮಾಡಿ ಕಟ್ಟಿಟ್ಬಿಡ್ಬೇಕು. ಕಟ್ಟಿಟ್ಬಿಟ್ಟು ಮಾರನೇ ದಿನ ತಗೊಂಡೋಗಿ ಬಿತ್ತನೆ ಮಾಡಬಹುದು. ಡ್ರಮ್ಮಲ್ಲಿ ತುಂಬಿಕೊಂಡು ಅಂದ್ರೆ ಸಣ್ಣ ಮೊಳಕೆ ಶುರುವಾಗಿರುತ್ತೆ ಅಷ್ಟೇ, ಮೊಳಕೆ ಬಂದಿರೋದಿಲ್ಲ. ಇನ್ನು 3ನೇದು ನೋಡಿ, ಕೆಸರು ಸಸಿ ಮಡಿ ಮಾಡೋದಿದ್ರೆ, ಕೆಸರು ಸಸಿ ಮಾಡೋದಿದ್ರೆ ಏನ್ ಮಾಡ್ತೀವಿ, 24 ಗಂಟೆಗಳ ಕಾಲ ನೆನೆಸ್ಬಿಟ್ಟು ಪುನಃ 24 ಗಂಟೆಗಳ ಕಾಲ ಮೊಳಕೆ ಕಟ್ತೀವಿ. ನೆನೆಸ್ಬಿಟ್ಟು ಇದು ನೇರವಾಗಿ ಮಾಡಂಗಿಲ್ಲ, ನೆನೆಸಾದ್ಮೇಲಿಂದ ಗೋಣಿ ಚೀಲದಲ್ಲಿ ಕಟ್ಬಿಟ್ಟು ಅದಕ್ಕೆ ಬೆಚ್ಚಗಿರೋ ನೀರು ಹಾಕ್ಬೇಕು. ಬೆಚ್ಚಗಿರೋ ನೀರು ಹಾಕಿದ್ರೆ ಒಟ್ಟು 36 ಗಂಟೆಗಳ ಕಾಲ ಆದ್ಮೇಲೆ ಅದೇನಾಗುತ್ತೆ, ಕುಡಿ ಮೊಳಕೆ ಶುರುವಾಗುತ್ತೆ. ತಲೆ ಮಡಗ್ಬಿಟ್ಟು ಸಣ್ಣಕ್ಕೆ ಮೊಳಕೆಗಳ ಬರಬರುತ್ತೆ. ಆ ಟೈಮಲ್ಲಿ ಹೊರಗಡೆ ಸುರ್ಕೋಬೇಕು ಅದನ್ನ, ಹೊರಗಡೆ ಸುರಿದ್ಬಿಟ್ಟು ಅದನ್ನ ಚೀಲದ ಮೇಲೆ ಹಾಸ್ಬಿಟ್ಟು ಅದ್ರ ಮೇಲೆ ಪುಡಿ ಹಾಕಿ ಅದನ್ನ ಲೇಪನ ಮಾಡಿ ಆಮೇಲಿಂದ ಅದನ್ನ ಮಾರನೆಗೆ ಅದನ್ನ ಬಿತ್ತನೆಗೆ ಉಪಯೋಗಿಸ್ಬೇಕು. ಮೊಳಕೆ ಜಾಸ್ತಿ ಬಂದ್ಬಿಟ್ಟು ಅಕಸ್ಮಾತ್ ಮಾಡಿದ್ರೆ ಮೊಳಕೆ ಎಲ್ಲ ಹೋಗ್ಬಿಡ್ತದೆ, ಅವಾಗ ನಿಮ್ಗೆ ಮೊಳಕೆ ಬರೋದಿಲ್ಲ. ಹಾಗಾಗಿ ಕುಡಿ ಮೊಳಕೆ ಇದ್ರೆ ಮಾತ್ರ ಇದನ್ನ ಮಾಡಿ, ಕುಡಿ ಮೊಳಕೆ ಇಲ್ಲ ಅಕಸ್ಮಾತ್ ಸಣ್ಣ ಭತ್ತ ಆದಾಗ ಬಹಳ ಬೇಗ ಮೊಳಕೆ ಬಂದ್ಬಿಡ್ತವೆ. ಎಚ್ಚರಿಕೆಯಿಂದ ಮಾಡಿ. 1001 ಅಂತವೆಲ್ಲಾದ್ರೆ ಸ್ವಲ್ಪ ನಿಧಾನಕ್ಕೆ ಬರುತ್ತೆ, ಅದೇ ಅಂಕುರ್ಸು ನಮ್ಮ ಈ ಪೆನ್ನ ಸೂಪರ್ ಅವೆಲ್ಲ ಇವತ್ತು ಕಟ್ಟೆ ಬೆಳಿಗ್ಗೆ ಮೊಳಕೆ ಇಷ್ಟು ಶುದ್ಧ ಬಂದ್ಬಿಟ್ಟಿರ್ತವೆ. ಆ ಟೈಮಲ್ಲಿ ಔಷಧಿ ಹಾಕಕ್ಕೆ ಹೋಗ್ಬಿಡಿ. ಗ್ಲೌಸ್ ಹಾಕೊಂಡು ಮಾಡಿ ಇಲ್ಲಾಂದ್ರೆ ಚೀಲನ ಹಿಂಗಿಂಗ್ ಮಾಡಿ ಕೈಯಲ್ಲಿ ಏನು ಮುಟ್ಟಕ್ಕೆ ಹೋಗ್ಬಿಡಿ. ಔಷಧಿನ ಕೈಯಲ್ಲಿ ಮುಟ್ಟೋದು ಬಹಳ ಅಪಾಯಕಾರಿ, ಅದು ನಮಗೆ ತಕ್ಷಣ ಗೊತ್ತಾಗಲ್ಲ, ಬಹಳ ವರ್ಷಗಳಾದ್ಮೇಲೆ ಏನಾದರೂ ಎಫೆಕ್ಟ್ ಕಾಣ್ತದೆ, ಸೈಡ್ ಎಫೆಕ್ಟ್ ಕಾಣ್ತದೆ. ಯಾವುದೇ ಔಷಧಿ ಆಗಲಿ, ಅದು ವ್ಯವಸ್ಥೆನ ಆಗಲಿ ಅಥವಾ ಬೇರೆ DDT ಆಗಲಿ, ಟ್ರೈಕೋಡರ್ಮ ಅಂತವೆಲ್ಲ ಆಗದೆ ಅದು ಮುಟ್ಟಿದ್ರೆ ಏನಾಗಲ್ಲ, ಬಟ್ ಚೆನ್ನಾಗಿ ತೊಳ್ಕೋಬೇಕಷ್ಟೇ. ಅವು ಜೈವಿಕ ಗೊಬ್ಬರಗಳಿರ್ತಾವಲ್ಲ ಅವಲ್ಲೂ ಕೂಡ ಮುಟ್ಟಿದ್ರೆ ಏನಾಗಲ್ಲ, ಬಟ್ ಜಾಸ್ತಿ ಮುಟ್ಟಕ್ಕೆ ಹೋಗ್ಬೇಡಿ. ಅದನ್ನ ಯಾಕೆ ಮುಟ್ತಿರ್ಲಿ ನೀವು? ಬೀಜೋಪಚಾರ ಮಾಡುವಾಗ ಒಂದು ಕಡ್ಡಿ ತಗೊಂಡು ಕಲಸಿ, ಕಡ್ಡಿ ತಗೊಂಡು ಕಲಸಿ ಇಲ್ಲಾಂದ್ರೆ ಚೀಲದ ಒಳಗಡೆ ಹಾಕ್ಬಿಟ್ಟು ಚೀಲಕ್ಕೆ ಒಟ್ಟಾಯಿಸಿ ಅನುಕೂಲ ಆಗ್ತದೆ. ಇದು ಬೀಜೋಪಚಾರದ ಬಗ್ಗೆ, ಬೀಜೋಪಚಾರಕ್ಕೆ ನೀವು ವ್ಯವಸ್ಥೆನ ಉಪಯೋಗಿಸ್ಬೋದು, ಟ್ರೈಸೈಕ್ಲೋಸೋಲ್ ಅಂತ ಔಷಧಿ ಬೀಮ್ ಇದೆಯಲ್ಲ, ಬೀಮ್ ಉಪಯೋಗಿಸ್ಬೋದು. ಸೊ ಹಿಂಗೆ ಎರಡು ಮೂರು ಥರ ಬೇರೆ ಬೇರೆ ಔಷಧಿಗಳಿವೆ, ಯಾವ್ದು ಬೇಕಾದ್ರೂ ಉಪಯೋಗಿಸ್ಬೋದು. ಬಟ್ ಅಲ್ಲಿ ಪ್ಯಾಕೆಟಲ್ಲಿ ಇಡ್ತಾರಲ್ಲ, ಆ ಪ್ಯಾಕೆಟ್ಲಿ ಇರೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಸರ್. ಅದು ಕೊಟ್ಟಿರ್ತಕ್ಕಂಥದ್ದು ವ್ಯವಸ್ಥೆನ ಆದರೆ ಮಾತ್ರ ಉಪಯೋಗಿಸಿ, ವ್ಯವಸ್ಥೆನ ಆಗಲಿಲ್ಲ ಅಂತಂದರೆ ಅದ್ರ ಎಫೆಕ್ಟ್ ಇರೋದಿಲ್ಲ, ಅವಾಗ ಬೇರೆ ಹಾಕೊಳ್ಳಿ. ಅಕಸ್ಮಾತ್ ಸಾಧ್ಯ ಆಗಲಿಲ್ಲ ಅಂದರೆ ನೀರೊಳಗಡೆ ನೆನೆಸ್ಬಿಡಿ, ಅದನ್ನ ಪುಡಿ ಕಲಿಸ್ಬಿಟ್ಟು ಅದರೊಳಗಡೆ ಭತ್ತ ಸುರಿರಿ, ಅವಾಗ 50% ಅಷ್ಟೇ ಪರಿಣಾಮ ಆಗುತ್ತೆ ನಿಮಗೆ. ಭಾಳ ಚೆನ್ನಾಗಿ ಕಂಪಲ್ಸರಿ ಎಲ್ಲವೂ ರೋಗ ನಿಯಂತ್ರಣ ಆಗಬೇಕಾದ್ರೆ ಇದು ಮಾಡಬೇಕು. ಯಾಕಂದ್ರೆ ಡೈಲ್ಯೂಷನ್ ಫ್ಯಾಕ್ಟರು, ಈಗ 25 kg ಭತ್ತ ನೆನೆ ಹಾಕ್ಬೋದು, 25 kg ನೀರು, 25 L ನೀರು ಬೇಕು. ಆ 25 L ನೀರಿಗೆ ಆ ಪುಡಿ ಹಾಕಿದ್ರೆ ಅದು ಎಲ್ಲೆಲ್ಲೂ ಹೊರಟೋಗ್ತದೆ, ಡೈಲ್ಯೂಷನ್ ಫ್ಯಾಕ್ಟರಿ ಜಾಸ್ತಿ ಆಗ್ತದೆ. ಈಗ ಬೇರೆ ಬೇರೆ ಬೆಳೆಗಳಿಗೆ ಎಷ್ಟು ನೀರು ಖರ್ಚಾಗುತ್ತೆ ಅಂತ ಇಲ್ಲಿ ಒಂದು ಲೆಕ್ಕ ಹಾಕಿದ್ದೀವಿ ನಾವು. ಈ ಭತ್ತವನ್ನ ಬೇಸಿಗೆನಲ್ಲಿ ಬೆಳಿಬೇಕಾದ್ರೆ 231, ಅದೇ ಮುಂಗಾರು ಹಂಗಲ್ಲಿ ಬೆಳಿಬೇಕಾದ್ರೆ 217 cm ಖರ್ಚಾಗುತ್ತೆ ಅಂತ ಹಾಕಿದ್ದೀವಿ. ಈ ಭತ್ತಕ್ಕೆ 217 cm ನೀರು ಅಂತಂದ್ರೆ 217 cm ಯಾವ ತರ ಲೆಕ್ಕ ಮಾಡುದು? ಒಂದ್ ಎಕರೆಗೆ 217 cm ಏಕ ಸೆಂಟಿಮೀಟರ್ ಅಂತ ಕರೀತಾರೆ. 217 cm ಅಂತಂದ್ರೆ ಒಂದ್ ಎಕರೆ ಸುತ್ತ ಗೋಡೆ ಕಟ್ಬೇಕು. 217 cm ಎತ್ತರ ಗೋಡೆ ಕಟ್ಬಿಟ್ಟು ಸುತ್ತಲೂ ಕಟ್ಬಿಟ್ಟು ಅಷ್ಟು ನೀರು ತುಂಬಿದ್ರೆ ಎಷ್ಟು ನೀರಾಗುತ್ತೆ? ಅಷ್ಟಿಗೆ 217 cm ವಾಟರ್ ಅಂತ ಕರೀತಾರೆ. 217 cm ಅಂದ್ರೆ ಸುಮಾರು 7 feet ಆಯ್ತು. 7 feet ಎತ್ತರದ ಗೋಡೆ ಕಟ್ಟಿ ಅದ್ರಲ್ಲಿ ನೀರು ತುಂಬಿದಾಗ ಎಷ್ಟು ನೀರಾಗ್ತದೆ ಕಾಪಾಡಿ, ಅಷ್ಟು ನೀರು ಖರ್ಚಾಗುತ್ತೆ ಅಂದ್ಬಿಟ್ಟು ಲೆಕ್ಕಾಚಾರ ಇದೆ. ನಮಗೆ ಯಥೇಚ್ಛವಾಗಿ ನೀರು ಖರ್ಚು ಮಾಡ್ತೀವಿ ನಾವು ಭತ್ತ ಬೆಳಿಬೇಕಾದ್ರೆ. ಹಾಗಾಗಿ ಭತ್ತವನ್ನು ಬೇರೆ ಬೇರೆ ಪದ್ಧತಿಗಳಲ್ಲಿ ಬೆಳೆಯುವಂತೆ ನಾವು ಶಿಫಾರಸು ಮಾಡ್ತೀವಿ. ಏರಬೇಕು ಪದ್ಧತಿ, ನೇರ ಬಿತ್ತನೆ, SRI ಪದ್ಧತಿ, ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಂಗ್ ಅಂತ ಬಂದಿದ್ದೇವೆ ಅಲ್ಲ, ಅದನ್ನೆಲ್ಲ ಉಪಯೋಗ ಮಾಡ್ಬೋದು. ಸೊ ಭತ್ತದಲ್ಲಿ ನೀರು ಏನಂತಂದ್ರೆ, ಭತ್ತ ನಾಟಿ ಮಾಡುವಾಗ ಅಷ್ಟೇ ನೀರು ಬೇಕು, ನಾಟಿ ಮಾಡಿದಂತ ಒಂದು ವಾರಗಳ ಕಾಲ ನೀರು ಬೇಕು. ಅದು ಬಿಟ್ಟರೆ ಆಮೇಲೆ ತೇವಾಂಶ ಇದ್ರೆ ಸಾಕಾಗ್ತದೆ, ತೇವಾಂಶ ಇದ್ರೆ ಸಾಕಾಗುತ್ತೆ. ಹಾಗಾಗಿ ಭತ್ತದಲ್ಲಿ ಯಾವಾಗಲೂ ಕೂಡ ನೀರು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಭ್ರಮೆ ಏನಿದೆ ಅದನ್ನ ಕಡಿಮೆ ಮಾಡಿ, ಭತ್ತದಲ್ಲಿ ನೀರು ಯಾಕೆ ನಿಲ್ಲಿಸಬೇಕು ಅಂದ್ರೆ ಕಳೆ ಹುಟ್ಟದೆ ಇರಲಿ ಅಂತ, ಕಳೆ ಬರ್ತೇ ಇರಲಿ ಅಂದ್ಬಿಟ್ಟು ನಾಟಿ ಮಾಡಿದಂತ ಒಂದು ವಾರಗಳ ಕಾಲ ನೀರು 1 cm ಅಷ್ಟು ನೀರಿಟ್ಟು, ಒಂದು 1.5 to 2 cm ಅಷ್ಟು ನೀರಿಟ್ಟು, ಅದು ಮೊದಲನೇ ಕಡೆ ಕೇಳ್ತಕ್ಕ ನಿಮ್ಗೆ ಅಷ್ಟು ನೀರಿದ್ರೆ ಆ ನಂತರ ತೇವಾಂಶ ಇದ್ರೆ ಸಾಕು. 3 days ಒಂದ್ಸರಿ ನೀರು ಕಟ್ಟಿ, ಇವಾಗ ನೀರು ಕಟ್ಟಿ ಕಂಪ್ಲೀಟ್ ಅದು ನೀರು ಹೊರಟೋದ ಮೇಲೆ ತೇವಾಂಶ ಕಡಿಮೆ ಆದ ಮತ್ತೆ ನೀರು ಕಟ್ಟಿ, ಆವಾಗ ಏನಾಗುತ್ತೆ ಅಂದ್ರೆ ಗಾಳಿ ಸಂಚಾರ ಚೆನ್ನಾಗಿರುತ್ತೆ, ರೋಗ ರುಜಿನ ಬರೋದಿಲ್ಲ, ಚಿಟ್ಟೆಗಳು ಬರೋದಿಲ್ಲ, ನೀರು ಕೂಡ ಸೇವ್ ಆಗುತ್ತೆ ನಿಮಗೆ. ನೀರು ಕಾಲುವೆಯಲ್ಲಿ ನೀರು ಬರುತ್ತೆ, ಅದಕ್ಕೆ ಎಷ್ಟು ನೀರು ಕೂಡ ದುಡ್ಡು ಕೊಡೋಂಗಿಲ್ಲ ಅಂತ ಲೆಕ್ಕಾಚಾರ ಮಾಡ್ಕೋಬೇಡಿ. ಜಾಸ್ತಿ ನೀರು ಕಟ್ಟಿದಷ್ಟು ನಿಮಗೆ ಲಾಸ್, ಜಾಸ್ತಿ ನೀರು ಕಟ್ಟಿದಷ್ಟು ನಮಗೆ ಲಾಸ್. ರೋಗ ರುಜಿನ ಬರ್ತದೆ, ನಮ್ಮ ಪೋಷಕಾಂಶ ಏನಿರ್ತದೆ ಅದೆಲ್ಲ ಕೆಳಗಡೆ ಇಳಿದೋಗುತ್ತೆ. ಸೊ ಅದು ಬಹಳ ಮುಖ್ಯವಾದಂಥದ್ದು. ಈ ಆಲ್ಟರ್ನೇಟ್ ವೆಚ್ಚಿಂಗ್ ಅಂಡ್ ಡ್ರೈಂಗ್ ಅಂತ ಹೇಳಿದ್ನಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ ಸರಿ. ಮತ್ತೆ ನೀರು ಕಟ್ಟಬೇಕು, ನೀರು ಸಂಪೂರ್ಣವಾಗಿ ನಿಂತಿದ ಮೇಲೆ ಮತ್ತೆ ಆರದ ಮೇಲೆ ಮತ್ತೆ ಪುನಃ ನೀರು ಕಟ್ಟಬೇಕು ಅಂತ. ಇವತ್ತು ನೀರು ಕಟ್ಟಿ ನೀರು ನಿಂತಿರುವಾಗ ಪುನಃ ನೀರು ಕೊಡಬೇಕು. ಇದು SRI ಪದ್ಧತಿ ಅಂತ ಒಂದು ಪದ್ಧತಿ ಇತ್ತು, ಇವಾಗ ಯಾರಾದ್ರೂ ಮಾಡೋದಿದ್ರೆ ಖಂಡಿತ ಮಾಡ್ಬೋದು. ಒಂದು ಕುಳಿಗೆ ಒಂದೇ ಪೈರು ನಾಟಿ ಮಾಡಿ 3/4 acre ಅಂತರದಲ್ಲಿ 3/4 acre ಅಂತರದಲ್ಲಿ ನಾಟಿ ಮಾಡ್ತಾರೆ ಅಂತದ್ದು. ಅದು ಈ ಅಂತರದಲ್ಲಿ ನಾಟಿ ಮಾಡಿದ್ರೆ ನಿಮಗೆ ಒಳ್ಳೆ ಇಳುವರಿ ಬರುತ್ತೆ. ಸಸಿ ಮಡಿ ಏನು ಇದೇ ತರ ಮಾಡ್ಕೋಬೇಕು, ಹುಲ್ಲು ಹಾಕ್ಬೇಕು. ಬೀಜವನ್ನು ಬಿತ್ತಂದ್ರೆ ಹುಲ್ಲು ಹಾಕಿದ್ರೆ ಅದು ತೇವಾಂಶ ಹೋಗೋದಿಲ್ಲ, ಮೊಳಕೆ ಒಂದೇ ಸಮನಾಗಿ ಬರ್ತದೆ. ಗದ್ದೆನಲ್ಲಿ ನೀರು ನೆನೆಸದೇ ಇರೋದ್ರಿಂದ ಕಳೆ ಜಾಸ್ತಿ ಆಗುತ್ತೆ ಹೇಳಿದ್ನಲ್ಲ. ಒಂದು 5 days ಅಥವಾ 1 week ಕಾಲ ನೀವು 1 cm ಅಷ್ಟು ನೀರು ಮೇಂಟೈನ್ ಮಾಡ್ಕೊಂಡ್ರೆ ಕಳೆ ಬಹಳ ಕಡಿಮೆ ಆಗ್ತದೆ. ಮತ್ತೆ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಕೂಡ ಕಳೆ ಕಡಿಮೆ ಆಗ್ತದೆ. ಬೆಳೆ ಪರಿವರ್ತನೆ ಮಾಡಿದ ಭತ್ತ ಹಾಕಿದ ಜಾಗ ಪುನಃ ಭತ್ತ ಹಾಕಿದ್ರೆ ಅವಾಗ ಕಳೆ ಎಲ್ಲ ಉದುರಿ ಇರ್ತದಲ್ಲ, ಹಾಗಾಗಿ ಕಳೆ ಜಾಸ್ತಿ ಆಗ್ತದೆ. ಅಂತ ಕಡೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ಬೇಕಾಗುತ್ತೆ. ಏರೋಬಿಕ್ ಪದ್ಧತಿಯನ್ನು ನಾವು ಕೂಡ ಶಿಫಾರಸು ಮಾಡಿದ್ದೀವಿ, SRI ಪದ್ಧತಿ ಕೂಡ ಶಿಫಾರಸು ಮಾಡಿದ್ದೀವಿ. ಏರೋಬಿಕ್ ಪದ್ಧತಿ ಅಂತಂದ್ರೆ ಗದ್ದೆಗೆ ನೀರು ಹಾಕೊಂಡು ಈಗ ಜೋಳ ಬಿತ್ತನೆ ಮಾಡ್ತೀರಿ, ರಾಗಿ ಬಿತ್ತನೆ ಮಾಡ್ತಿರಲ್ಲ, ಆ ಥರ ಭತ್ತವನ್ನೇ ಬಿತ್ತನೆ ಮಾಡಿ ಬಿಡ್ತಕ್ಕಂಥದ್ದು. ನಾನೆಲ್ಲ ಸಾಕಷ್ಟು ಈ ವಿಷಯಗಳೆಲ್ಲ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ, ವೈಜ್ಞಾನಿಕ ಹಿನ್ನೆಲೆ ಕೊಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಔಷಧಿಯನ್ನ ನಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ಹೊಡಿಬೇಕು. ಈ ಕಂದುಜಿಗೆ ಹುಳ ಇದೆಯಲ್ಲ, ಕಂದುಜಿಗೆ ಹುಳು ಒಂದು ತೆಂಟೆಗೆ 6 to 8 ಹುಳ ಜಾಸ್ತಿ ಇದ್ರೆ ಮಾತ್ರ ಹೊಡಿರಿ, ಇಲ್ಲ ಅಂತಂದ್ರೆ ನೀರು ಕಂಟ್ರೋಲ್ ಮಾಡಿ, ಯೂರಿಯಾ ಗೊಬ್ಬರ ಕಂಟ್ರೋಲ್ ಮಾಡಿ. ನೀರು ಕಂಟ್ರೋಲ್ ಮಾಡಿದ್ರೆ ಸುಮಾರು ಹೊರಟೋಗ್ಬಿಡ್ತವೆ. ಈ ಜೋನ್ಮಾರ್ ಅಂತ ಕರೀತಾರೆ ನಮ್ಮ ನರಸೀಪುರ ಕಡೆ, ಅದೆಲ್ಲ ಮಾಡ್ಬೋದು. ಮತ್ತೆ ಪೋಷಕಾಂಶಗಳನ್ನು ಸರಿಯಾಗಿ ಕೊಡಿ, ಆವಾಗ ಈ ಕೆಬ್ಬಟ್ಟೆ ಮಾರು ಅವೆಲ್ಲ ಬರ್ತವಲ್ಲ ಅವೆಲ್ಲ ಬರೋದಿಲ್ಲ. ಕೆಬ್ಬಟ್ಟೆ ಮಾರು ಅಂತಂದ್ರೆ ಅದ್ರಲ್ಲಿ ಪೋಷಕಾಂಶಗಳ ಕೊರತೆಯಿಂದ ಅದು ಎಲೆ ಆ ಬಣ್ಣ ಆ ಥರ ಬರ್ತದೆ. ಆದರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಔಷಧಿ ಹೊಡಿತಕ್ಕಂಥದ್ದು ಕಡಿಮೆ ಆಗಿದೆ. ಮೊದಲೆಲ್ಲ ತುಂಬ ಔಷಧಿ ಹೊಡಿತಾ ಇದ್ರೆ, ಇವಾಗ ಕಡಿಮೆ ಆಗಿದೆ. ಸಾವಯವ ಮತ್ತು ರಾಸಾಯನಿಕ ಎರಡನ್ನೂ ಕೂಡ ಕಂಬೈನ್ ಮಾಡ್ಕೊಂಡು ಮಾಡಿ ಆವಾಗ ಹೆಚ್ಚು ಅನುಕೂಲ ಆಗ್ತದೆ. ಬಿಗಿನಿಂಗಲ್ಲಿ ನೀವು ಎರಡು ಆ ಥರ ಮಾಡಬೇಕು, ಆಮೇಲೆ ಸ್ಲೋ ಆಗಿ ಬೇಕಾದ್ರೆ ರಾಸಾಯನಿಕ ಬಿಟ್ಟು ಸಾವಯವನೇ ಮಾಡ್ಬೋದು. ಒಂದೇ ಸರಿಗೆ ನೀವು ಸಾವಯವ ಮಾಡಿದಾಗ ಇಳುವರಿ ಕಡಿಮೆ ಆಗ್ತದೆ ಒಂದೇ ಸರಿಗೆ. ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ರೈತರಿಗೆ ಹಾಗೂ ರೈತ ಮಹಿಳೆಯರಿಗಾಗಿ ಭತ್ತದ ಬೆಳೆಯಲ್ಲಿ ಸಾಂಪ್ರದಾಯಿಕ ಮತ್ತು ಸುಧಾರಿತ ತಳಿಗಳು, ಅವುಗಳ ಲಭ್ಯತೆ ಹಾಗೂ ಬೇಸಾಯ ಕ್ರಮಗಳು ಎಂಬ ವಿಷಯ ಕುರಿತ ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಭತ್ತದ ತಳಿ ವಿಜ್ಞಾನಿ ಹಾಗೂ ವಿಸಿ ಫಾರಂನ ಕೃಷಿ ಮಹಾವಿದ್ಯಾಲಯದ ಉಪನ್ಯಾಸಕರಾದ ಡಾಕ್ಟರ್ ಎಂಪಿ ರಾಜಣ್ಣ ಅವರು ನೀಡಿದ ಉಪನ್ಯಾಸದ ಆಯ್ದ ಭಾಗಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಎಸ್ಸಿ ಹೇಮಕುಮಾರ್. ನಾಳಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಅರಣ್ಯ ಕೃಷಿ ಹಾಗೂ ಹೂವಿನ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಸರಗೂರು ತಾಲೂಕು ಇಟ್ನಾ ಗ್ರಾಮದ ಕೃಷಿಕ ಈರಾ ನಾಯಕ ಅವರೊಂದಿಗೆ ಸಂದರ್ಶನವಿದೆ. ಉದ್ಯೋಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003 5ನೇ ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267ಕ್ಕೆ ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಳೆಯು ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಪ್ರಮುಖ ಹಣ್ಣಿನ ಬೆಳೆಯಾಗಿದೆ. ಇದು ಏಕದಳ ಮೂಲಿಕೆ ಗಿಡಗಳ ಗುಂಪಿಗೆ ಸೇರಿದ್ದು ಉಷ್ಣವಲಯದ ಹಾಗೂ ಸಮಶೀತೋಷ್ಣವಲಯದ ಪ್ರಮುಖ ಕೃಷಿ ಬೆಳೆಯಾಗಿದೆ. ಭಾರತದಲ್ಲಿ ಮಾವಿನ ನಂತರ 2ನೇ ಸ್ಥಾನದಲ್ಲಿರುವಂತಹ ಪ್ರಮುಖ ಹಣ್ಣಿನ ಬೆಳೆ ಅಂದರೆ ಅದು ಬಾಳೆ ಬೆಳೆ. ಬಾಳೆಯು ಕಾರ್ಬೋಹೈಡ್ರೇಟ್ ಅನ್ನು ಒದಗಿಸುವ ಪ್ರಮುಖ ಹಣ್ಣಿನ ಬೆಳೆಗಳಲ್ಲಿ ಒಂದು. ಬಾಳೆ ಬೆಳೆಯು ಒಟ್ಟು ಕೃಷಿ ಪ್ರದೇಶದ 13% ಮತ್ತು ಹಣ್ಣುಗಳ ಉತ್ಪಾದನೆಯ 33%. ಇದರ ಉತ್ಪಾದನೆಯು 26.22 ಮಿಲಿಯನ್ ಟನ್ಗಳಷ್ಟಿದ್ದು 0.8 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ ಮತ್ತು ಇದರ ಉತ್ಪಾದಕತೆಯು 36.9 ಟನ್ ಪರ್ ಹೆಕ್ಟೇರ್ ಆಗಿದೆ. ಭಾರತದಲ್ಲಿ ಬಾಳೆಯನ್ನು ಪ್ರಮುಖವಾಗಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಬೆಳೆಯಲಾಗುತ್ತದೆ. ಕರ್ನಾಟಕ ಕೃಷಿ ಕ್ಷೇತ್ರದಲ್ಲಿ ಬಾಳೆಯು ಮುಖ್ಯವಾದ ಹಣ್ಣಿನ ಬೆಳೆಗಳಲ್ಲೊಂದು. ರಾಷ್ಟ್ರೀಯ ಉತ್ಪಾದಕತೆಗೆ ಹೋಲಿಸಿದಾಗ ರಾಜ್ಯದ ಉತ್ಪಾದಕತೆಯು ತುಂಬಾ ಕಡಿಮೆ ಅಂತಲೇ ಹೇಳಬಹುದು. ಇದರ ಉತ್ಪಾದನೆಯು 2.13 ಮಿಲಿಯನ್ ಟನ್ಗಳಷ್ಟಿದ್ದು 0.104 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಬಾಳೆಹಣ್ಣು ಅತ್ಯಂತ ಸೂಕ್ಷ್ಮವಾದ ಮತ್ತು ಹೆಚ್ಚು ಬೇಗ ಕೆಟ್ಟು ಹೋಗುವ ಹಣ್ಣು. ಕೊಯ್ಲಿನೋತ್ತರ ರೋಗಗಳಿಂದ ರೈತರು ಬಾಳೆಯ ಉತ್ಪಾದನೆಯಲ್ಲಿ ತೀವ್ರತರನಾದ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಇತರೆ ಹೊಲದ ರೋಗಗಳಂತೆ ಕೊಯ್ಲಿನೋತ್ತರ ರೋಗಗಳ ನಿರ್ವಹಣೆಯೂ ಸಹ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದ್ದು ರೈತರ ಆದಾಯ ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ. ಕಳಪೆ ನಿರ್ವಹಣೆ, ಅನುಚಿತ ಹಂತದಲ್ಲಿ ಕೊಯ್ಲು, ಗಂಭೀರ ಪ್ರಮಾಣದ ಕೊಯ್ಲಿನೋತ್ತರ ರೋಗಗಳು ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಕೆಳಮಟ್ಟದಲ್ಲಿರಿಸಿದೆ ಅಂತಲೇ ಹೇಳಬಹುದು. ಆದ್ದರಿಂದ ಬಾಳೆ ಬೆಳೆಯಲ್ಲಿ ಹೊಲದಲ್ಲಿ ಬರುವ ರೋಗಗಳಲ್ಲದೆ ಕೊಯ್ಲಿನೋತ್ತರ ರೋಗಗಳ ನಿರ್ವಹಣೆ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಪ್ರಮುಖ ಕೊಯ್ಲಿನೋತ್ತರ ರೋಗಗಳಂದರೆ ಕ್ರೌನ್ ಕೊಳೆ ರೋಗ, ಹಣ್ಣಿನ ಕೊಳೆ ರೋಗ, ಚಿಬ್ಬು ರೋಗ, ಸಿಗಾರ್ ಕೊನೆ ಕೊಳೆತ ರೋಗ ಮತ್ತು ಬಿಳಿ ಕಪ್ಪು ಹೃದಯ ಕೊಳೆ ರೋಗ. ಕ್ರೌನ್ ಕೊಳೆ ರೋಗ ಒಂದು ಸಂಕೀರ್ಣ ರೋಗವಾಗಿದ್ದು 3-4 ಬಗೆಯ ಶಿಲೀಂಧ್ರಗಳಿಂದ ಈ ರೋಗ ಬರುತ್ತೆ. ಪ್ರಮುಖ ರೋಗಕಾರಕ ಶಿಲೀಂಧ್ರಗಳೆಂದರೆ ಫ್ಯುಸೇರಿಯಂ ಪಾಲಿಡೋರೋಸಿಯಂ, ಲಾಸಿಡಿಪ್ಲೋಡಿಯಾ ಥಿಯೋಬ್ರೋಮ್ ಮತ್ತು ಬಾಟ್ರಿಡಿಪ್ಲೋಡಿಯಾ ಥಿಯೋಬ್ರೋಮ್. ಈ ಶಿಲೀಂಧ್ರಗಳು ಉತ್ಪಾದಿಸುವ ವಿಷಗಳಿಂದ ಹಣ್ಣಿನಲ್ಲಿರುವಂತಹ ಸಕ್ಕರೆಯ ಗುಣಮಟ್ಟ ಹಾಗೂ ಪ್ರಮಾಣದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಿ ಮಾರುಕಟ್ಟೆ ಮೌಲ್ಯವನ್ನು ಕಡಿಮೆ ಮಾಡುತ್ತೆ. ಈ ರೋಗವು ಶೇಖರಣಾ ಸಮಯದಲ್ಲಿ ಹಣ್ಣುಗಳು ಕೊಳೆಯೋ ರೀತಿ ಮಾಡೋದ್ರ ಮೂಲಕ ಹಾನಿಯನ್ನು ಉಂಟು ಮಾಡ್ತಾ ಇದೆ. ಈ ಶಿಲೀಂಧ್ರಗಳು ಸಾಮಾನ್ಯವಾಗಿ ಮೃತೋಪಜೀವಿಯಾಗಿ ಬೆಳೆದು ವಯಸ್ಸಾಗುತ್ತಿರುವ ಹೂವಿನ ಭಾಗಗಳು ಮತ್ತು ಎಲೆಗಳ ಅವಶೇಷಗಳ ಮೇಲೆ ಬೀಜಕಣಗಳನ್ನು ಉತ್ಪಾದಿಸುತ್ತವೆ. ಬೀಜಕಗಳು ಗಾಳಿ ಹಾಗೂ ಮಳೆ ನೀರಿನ ಸಿಡಿತದಿಂದ ಬೆಳೆಯುತ್ತಿರುವ ಹೂಗೊಂಚಲು ಮತ್ತು ಕಾಯಿಗಳಿಗೆ ಹರಡುತ್ತೆ. ಇದರ ಲಕ್ಷಣಗಳು ಅಂದರೆ ಬಿಳಿ, ಬೂದು ಮತ್ತು ಗುಲಾಬಿ ಬಣ್ಣದ ಬೂಸ್ಟ್ ಕತ್ತರಿಸಿದ ಬಾಳೆಯ ತೊಟ್ಟುಗಳ ಮೇಲೆ ಬೆಳೆಯುತ್ತೆ. ಸೋಂಕಿತ ಅಂಗಾಂಶ ಕಪ್ಪು ಬಣ್ಣಕ್ಕೆ ತಿರುಗಿ ಹಣ್ಣುಗಳು ಕೊಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ತೀವ್ರವಾದ ಸೋಂಕು ಹಣ್ಣಿನ ಅಕಾಲಿಕ ಪಕ್ವತೆಯನ್ನು ಉಂಟು ಮಾಡುತ್ತೆ. ಈ ರೋಗ ತಡೆಗಟ್ಟಬೇಕು ಅಂದರೆ ಮೊದಲನೇದಾಗಿ ಹೊಲದ ನೈರ್ಮಲ್ಯತೆಯನ್ನು ಕಾಪಾಡಬೇಕು. ಕಾಲಕಾಲಕ್ಕೆ ತಕ್ಕಂತೆ ಅನುಪಯುಕ್ತ ಎಲೆಗಳನ್ನು ಹಾಗೂ ಕಸಕಡ್ಡಿಗಳನ್ನ ತೆಗೆದುಹಾಕಬೇಕು. ಗೊನೆಯ ಕಟಾವು ಹಾಗೂ ಪ್ಯಾಕಿಂಗ್ ಸಮಯದಲ್ಲಿ ನೈರ್ಮಲ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ಶಿಲೀಂಧ್ರನಾಶಕಗಳ ಬಳಕೆಯೂ ಅತ್ಯಗತ್ಯವಾಗಿದ್ದು, ಸಂಪರ್ಕ ಮತ್ತು ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳನ್ನು ಬಳಸುವುದು ರೋಗ ನಿರ್ವಹಿಸೋದಕ್ಕೆ ತುಂಬ ಸಹಕಾರಿಯಾಗುತ್ತೆ. ಇನ್ನು ಹಣ್ಣಿನ ಕೊಳೆ ರೋಗ. ಬಾಳೆಯ ತೋಟದಲ್ಲಿನ ಕೊಳೆಯುವ ಸಸ್ಯಗಳ ಮೇಲಿರುವ ಹೇರಳವಾದ ಬೀಜಕಗಳು ಅಂದರೆ ಕೊನಿಡಿಯ ಹಣ್ಣಿನ ಕೊಳೆ ರೋಗದ ರೋಗಾಣುವಿನ ಪ್ರಾಥಮಿಕ ಸೋಂಕಿನ ಮೂಲವಾಗಿರುತ್ತೆ. ಬೀಜಕಗಳು ಗಾಳಿ ಹಾಗೂ ಮಳೆಯ ನೀರಿನ ಮೂಲಕ ಹೂವಿನ ಭಾಗಗಳಿಗೆ ಹರಡಿ ನಂತರ ಕಾಯಿಗಳು ಹಣ್ಣಾಗುವ ಸಂದರ್ಭದಲ್ಲಿ ಸೋಂಕನ್ನುಂಟು ಮಾಡುತ್ತೆ. ಸಾಮಾನ್ಯವಾಗಿ ಹಣ್ಣಿನ ಒಂದು ತುದಿಯಿಂದ ಕೊಳೆಯಲು ಪ್ರಾರಂಭ ಆಗುತ್ತೆ. ಗಾಯಗೊಂಡ ಯಾವುದೇ ಭಾಗದಿಂದಾದರೂ ಕೂಡ ಕೊಳೆತ ಕಾಣಿಸಿಕೊಳ್ಳಬಹುದು. ಕೊಳೆಯುವುದು ತುದಿಯಿಂದ ಆರಂಭಗೊಂಡು ಕೆಲವೇ ದಿನಗಳಲ್ಲಿ ಇಡೀ ಹಣ್ಣು ಕೊಳೆತು ಮೆತ್ತಗಾಗುತ್ತೆ. ಸಿಪ್ಪೆ ಸುಕ್ಕುಗಟ್ಟಿದಂತಾಗಿ ತಿರುಳು ಅರೆದ್ರವದಂತಾಗುತ್ತೆ. ಇದರ ನಿರ್ವಹಣೆಗೆ ಹಣ್ಣುಗಳಿಗೆ ಪೆಟ್ಟಾಗದಂತೆ ಕೊಯ್ಲು ಮಾಡಬೇಕು ಹಾಗೂ ಸರಿಯಾಗಿ ಮಾಗಿದ ಹಣ್ಣುಗಳನ್ನು ಕೊಯ್ಲು ಮಾಡೋದ್ರಿಂದ ರೋಗವನ್ನು ವ್ಯವಸ್ಥಿತ ರೂಪದಲ್ಲಿ ನಿಯಂತ್ರಣ ಮಾಡಬಹುದು. ಅಂತರವ್ಯಾಪಿ ಶಿಲೀಂಧ್ರ ನಾಶಕಗಳಾದ ಬಾವಿಸ್ಟ್ರನ್ನನ್ನು 0.1% ಬಳಸೋದ್ರಿಂದ ರೋಗವನ್ನು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಬಾಳೆ ಬೆಳೆಯುವ ಎಲ್ಲ ದೇಶಗಳಲ್ಲಿ ಪ್ರಮುಖ ರೋಗ ಅಂದರೆ ಚಿಬ್ಬು ರೋಗ. ರೋಗಕಾರಕ ಶಿಲೀಂಧ್ರವು ಸಸ್ಯಾವಶೇಷಗಳ ಮೇಲೆ ಯಾವಾಗಲೂ ಜೀವಂತವಾಗಿರುತ್ತೆ. ಬೀಜಕಗಳು ಗಾಳಿ ಮಳೆಯ ಹನಿಗಳ ನೀರು ಅಥವಾ ನೀರಾವರಿ ನೀರಿನ ಮೂಲಕ ಎಳೆಯ ಹಸಿರು ಹಣ್ಣುಗಳ ಮೇಲೆ ಹರಡುತ್ತೆ. ಹಣ್ಣಿನ ಮೇಲೆ ಉಳಿದಿರುವಂತಹ ಕೊನಿಡಿಯಾಗಳು ಸೂಕ್ತ ಅನುಕೂಲಕರ ಪರಿಸ್ಥಿತಿಯಲ್ಲಿ ಮೊಳಕೆ ಒಡೆದು ಅಪ್ರೆಸೋರಿಯಾವನ್ನು ಉತ್ಪತ್ತಿ ಮಾಡುತ್ತೆ. ಹಣ್ಣು ಮಾಗೋದಕ್ಕೆ ಶುರು ಆಗ್ತಾ ಇದ್ದಂಗೆ ರೋಗ ನಿರೋಧಕತೆ ಕಡಿಮೆ ಆಗುತ್ತೆ. ರೋಗಾಣುವು ಸಕ್ರಿಯಗೊಂಡು ಸೋಂಕನ್ನು ಜಾಸ್ತಿ ಮಾಡುತ್ತೆ. ಇದರ ಲಕ್ಷಣಗಳು ಅಂದರೆ ಮೊದಲಿಗೆ ಹಸಿರು ಕಾಯಿಗಳ ಮೇಲೆ ಸಣ್ಣ ಸಣ್ಣ ಕಂದು ಅಥವಾ ಕಪ್ಪು ಬಣ್ಣದಿಂದಿರುವ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತೆ. ಕಾಲಕ್ರಮೇಣ ಈ ಚುಕ್ಕೆಗಳು ಬೆಳೆದು ಒಂದಾಗಿ ಕಲೆತು ಮಧ್ಯಭಾಗದಲ್ಲಿ ಗುಳಿ ಬಿದ್ದಂತಿರುವ ಚುಕ್ಕೆಗಳು ಕಾಣಿಸುತ್ತೆ. ಮಾಗಿದ ಹಣ್ಣುಗಳಲ್ಲಿಯೂ ಸಹ ಇದೇ ರೀತಿಯ ಚುಕ್ಕೆಗಳು ಬೆಳೆದು ಕಲೆತು ಗುಳಿ ಬಿದ್ದಂತಾದ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತೆ. ಕಾಯಿ ಮತ್ತು ಹಣ್ಣುಗಳೆರಡರಲ್ಲೂ ಸಹ ಗುಲಾಬಿ ಬಣ್ಣದಿಂದಿರುವ ಬೀಜಕಗಳ ಗುಂಪು ಕಾಣಿಸುತ್ತವೆ. ರೋಗ ತೀವ್ರಗೊಂಡಂತೆ ಹಣ್ಣಿನ ತಿರುಳು ಮೃದುಗೊಳ್ಳುತ್ತೆ. ಇದರ ನಿರ್ವಹಣೆ ಹೇಗೆ ಅಂದರೆ ನೆಡುತೋಪುಗಳಲ್ಲಿ ಹಾಗೂ ಹಣ್ಣುಗಳ ಪ್ಯಾಕಿಂಗ್ ಸಂದರ್ಭದಲ್ಲಿ ನೈರ್ಮಲ್ಯತೆಯನ್ನು ಕಾಪಾಡ್ಕೋಬೇಕು. ಸರಿಯಾಗಿ ಬಲಿತಿರುವಂತಹ ಹಣ್ಣುಗಳನ್ನು ಮಾತ್ರ ಕೊಯ್ಲು ಮಾಡಬೇಕು ಹಾಗೂ ಹಣ್ಣುಗಳಿಗೆ ಪೆಟ್ಟಾಗದಂತೆ ಎಚ್ಚರ ವಹಿಸಬೇಕು. ಮುಂಜಾಗರೂಕತೆಯಾಗಿ 0.2% ಬಿನೋಮಿಲ್ ಮತ್ತು ಆರೋಫನ್ಜಿನ್ನನ್ನು ಉಪಯೋಗಿಸಿ ಹಣ್ಣುಗಳಿಗೆ ಸಿಂಪಡಿಸೋದ್ರಿಂದ ರೋಗ ಬರೋದನ್ನು ತಡೆಗಟ್ಟಬಹುದು. ಕೊಯ್ಲು ಮಾಡುವುದಕ್ಕಿಂತ ಮುಂಚೆ 0.2% ಬಾವಿಸ್ಟಿನ್ ಮತ್ತು ಪ್ರೋಕ್ಲೋರಾಜನ್ನು 15 ದಿನಗಳ ಅಂತರದಲ್ಲಿ 4 ಬಾರಿ ಸಿಂಪಡಿಸೋದ್ರಿಂದ ರೋಗದ ತೀವ್ರತೆ ಹೆಚ್ಚಾಗೋದನ್ನು ತಡೆಗಟ್ಟಬಹುದು. ಇನ್ನು ಸಿಗಾರ್ ಕೊನೆ ಕೊಳೆತ ರೋಗ. ಇದು ಭಾರತದಲ್ಲಿ ಒಂದು ಪ್ರಮುಖ ಕೊಯ್ಲಿನೋತ್ತರ ರೋಗವಾಗಿದ್ದು ಇದರಿಂದ 10-15% ನಷ್ಟ ಆಗ್ತಾ ಇದೆ. ಸಾಮಾನ್ಯವಾಗಿ ಹೆಚ್ಚು ತೇವ ಅಥವಾ ಆರ್ದ್ರತೆ ಇರುವ ಋತುಗಳಲ್ಲಿ ಈ ರೋಗವು ಹೆಚ್ಚಾಗಿ ಕಂಡುಬರುತ್ತದೆ. ರೋಗಾಣುವಿನ ಬೀಜಕಗಳು ಹೆಚ್ಚಿನ ಆರ್ದ್ರತೆಯಲ್ಲಿ ಸಾಯುವ ಹೂವಿನ ಭಾಗಗಳಿಗೆ ಸೋಂಕನ್ನುಂಟು ಮಾಡುತ್ತೆ. ಸೋಂಕು ಹಣ್ಣಿನ ತುದಿಯಿಂದ ಪ್ರಾರಂಭಗೊಂಡು ನಿಧಾನವಾಗಿ ಹಿಮ್ಮುಖವಾಗಿ ಹರಡುತ್ತೆ. ಸೋಂಕಿತ ಭಾಗವು ಬೂದು ಬಣ್ಣಕ್ಕೆ ತಿರುಗುತ್ತೆ ಹಾಗೂ ರೋಗಾಣುಗಳ ಫಲನದಿಂದ ಆವೃತಗೊಳ್ಳುತ್ತೆ. ಈ ರೀತಿಯಿಂದ ಸೋಂಕಿಗೊಳಗಾದ ಹಣ್ಣು ಸುಟ್ಟ ಸಿಗಾರ್ನಂತೆ ಕಾಣಿಸೋದ್ರಿಂದ ಈ ರೋಗವನ್ನು ಸಿಗಾರ್ ತುದಿ ಕೊಳೆ ರೋಗ ಅಂತ ಕರೀತಾರೆ. ಸೋಂಕು ಇನ್ನೂ ಬಲಿತಿಲ್ಲದ ಕಾಯಿಗಳಿಂದ ಆರಂಭಗೊಂಡು ತೇವ ಕೊಳೆತದಿಂದ ಒಣಗಿ ಬತ್ತಿದಂತಾಗುತ್ತೆ. ಈ ರೋಗದ ಲಕ್ಷಣಗಳಂದರೆ ಗಿಡಗಳು ಹಣ್ಣು ಬಿಡುವುದಕ್ಕೆ ಪ್ರಾರಂಭಿಸುತ್ತಿದ್ದಂತೆ ಶಲಾಕೆ ಮತ್ತು ಪುಷ್ಪದಳಗಳನ್ನು ತೆಗೆಯೋದ್ರಿಂದ ರೋಗವನ್ನು ತಕ್ಕ ಮಟ್ಟಿಗೆ ನಿಯಂತ್ರಿಸಬಹುದು. ಎಳೆಯ ಗೊನೆಗಳನ್ನು ಗಾಳಿ ಮತ್ತು ಬೆಳಕಿಗೆ ತೆರೆದಿಡಬೇಕು. ಬೆಳೆದ ಗೊನೆಗಳನ್ನು ಚೀಲದಿಂದ ಮುಚ್ಚಬೇಕು. ಪ್ಯಾಕಿಂಗ್ ಸಂದರ್ಭದಲ್ಲಿ ಸೋಂಕಿತ ಕಾಯಿಗಳನ್ನ ಬೇರ್ಪಡಿಸಬೇಕು. ಇನ್ನು ಬಿಳಿ ಹಾಗೂ ಕಪ್ಪು ಹೃದಯ ಕೊಳೆ ರೋಗ, ಈ ರೋಗದ ಲಕ್ಷಣಗಳು ಅಂದರೆ ಸಣ್ಣ ಆಲಿವ್ ಕಂದು ಬಣ್ಣದ ಚುಕ್ಕೆಗಳು ಹಣ್ಣಿನ ತುದಿಯಲ್ಲಿ ಕಾಣಿಸುತ್ತೆ. ಕಾಯಿ ಬೆಳೆದಂತೆ ಈ ಚುಕ್ಕೆಗಳು ದೊಡ್ಡ ಲವಂಗ ರೀತಿಯ ಬತ್ತಿದ ಕಂದು ಬಣ್ಣದ ಪಟ್ಟಿಗಳಂತಾಗುತ್ತೆ. ಸೋಂಕು ಆಳವಾದಂತೆ ಕೆಟ್ಟ ವಾಸನೆ ಭರಿತ ರಸವು ಹಣ್ಣಿನಿಂದ ಹೊರಬರುತ್ತದೆ. ರೈತ ಬಾಂಧವರೇ, ಒಟ್ಟಿನಲ್ಲಿ ಯಾವುದೇ ರೋಗವನ್ನು ನಿಯಂತ್ರಿಸಬೇಕು ಅಂತ ಅಂದರೆ ಮೊದಲನೇದಾಗಿ ನೈರ್ಮಲ್ಯತೆಯನ್ನು ಕಾಪಾಡ್ಕೋಬೇಕು. ಗೊನೆ